ಲೆಗ್ಯುಮಿನಸ್ ಕ್ರಾಪ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೇವೆ. ಯಾಕಂದ್ರೆ ಇದು ಎರಡು ನಾವು ಬೇಳೆ ಮತ್ತು ಕಾಳು ಎರಡೂ ಆಗಿ ಉಪಯೋಗಿಸ್ತಾ ಇದ್ದೇವೆ. ಅದಕ್ಕಾಗಿ ಇದು ಎಲ್ಲಾ ರೀತಿಯ ಮಣ್ಣಿನಲ್ಲಿ ಬೆಳಿಬಹುದಾಗಿದೆ. ಇದ್ರ ವಿಶೇಷತೆ ಅಂದ್ರೆ ಎಲ್ಲಾ ರೀತಿಯಲ್ಲಿ ಹೆಚ್ಚಾಗಿ ಅಂದ್ರೆ ನಾವು ಮಧ್ಯಮ ಆಳದಿಂದ ಹಿಡಿದು ಆಳವಾದ ಕಪ್ಪು ಭೂಮಿಯಲ್ಲಿ ಇದನ್ನ ಹೆಚ್ಚಾಗಿ ನಾವು ಬೆಳಿತೇವೆ. ಯಾಕಂದ್ರೆ ಅಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಈ ಭಾಗದಾಗ ನಾವು ಮಳೆ ಆಶ್ರಯದಲ್ಲಿ ಇದನ್ನ ಹೆಚ್ಚಾಗಿ ಬೆಳಿತಾ ಇದ್ದೇವೆ. ಆಮೇಲೆ ಅದಲ್ದೆ ಈ ಕಡಲೆ ಏನಿದೆ ಇದು ಇದನ್ನ ಎಲ್ಲಾ ಬೆಳೆಗಳಲ್ಲಿ ನಾವು ಏನಿದು ದ್ವಿದಳ ಧಾನ್ಯ ಬೆಳೆ ಅಂತ ಹೇಳ್ತೇವೆ ಅಥವಾ ಬೆಳೆಕಾಳ ಬೆಳೆ ಅಂತ ಹೇಳಿ ಅದರಲ್ಲಿ ಇದು ಪ್ರಥಮ ಸ್ಥಾನ ಹೊಂದಿದೆ. ಯಾಕಂದ್ರೆ ಇದು ಒಂದು ವಿಶಿಷ್ಟ ಗುಣ ಅಂದ್ರೆ ಇದರಲ್ಲಿ ಬೇರುಗಳಲ್ಲಿರುವಂತ ಗಂಟುಗಳು ಏನಿದಾವಲ್ಲ ಅವು ತಾನಾಗಿ ಸಾರಜನಕನ್ನ ಸ್ಥಿರೀಕರಣೆ ಮಾಡಿ ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸ್ತದೆ. ಅಂದ್ರೆ ಗಾಳಿಯಲ್ಲಿರ್ತಕ್ಕಂಥ ಗಾಳಿಯಲ್ಲಿರುವಂತಹ ಸಾರಜನಕ ತಾನೇ ತಮ್ಮ ಬೇರುಗಳಲ್ಲಿರುವಂತಹ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ತೇವೆ ನಾವು ರೈಜೋಬಿಯಂ ಸೂಕ್ಷ್ಮಾಣು ಜೀವಿಗಳು ಅಂತ ಅವುಗಳು ಏನ್ ಮಾಡ್ತವೆ ವಾತಾವರಣದಲ್ಲಿರುವ ಸಾರಜನಕ ಸ್ಥಿರೀಕರಣ ಮಾಡಿ ತಮ್ಮಷ್ಟಿಗೆ ತಾವೇ ಪೋಷಕಾಂಶಗಳನ್ನು ತಮಗೆ ಬೆಳೆಗಳಿಗೆ ಕೊಟ್ಟು ಬೆಳೆಗಳನ್ನ ಅಭಿವೃದ್ಧಿ ಮಾಡ್ತವೆ. ಅಂದ್ರೆ ವಿಶೇಷ ಗುಣ ಇದ್ರದ್ದು ಒಂದು ವಿಶೇಷ ಗುಣಗಳಂತೇಳಿ ವಿಶೇಷ ಗುಣಗಳಂತ ಹೇಳ್ತೇವೆ. ಮತ್ತೆ ಇದರ ಇತಿಹಾಸ ಬಂದಾಗ ಏನಾಗ್ತದೆ ಅಂದ್ರೆ ಇದು ಮೊದಲೇದಾಗಿ ನಮ್ಮ ದೇಶದ ಬೆಳೆ ಅಲ್ಲ ಇದು ಮೊದಲೇದಾಗಿ. ಇದು ಮೊದಲಿಗೆ ಏನಾಗಿದೆ ಅಂದ್ರೆ ನೈಋತ್ಯ ಏನು ನಾವು ಪ್ರಪಂಚದ ನೈಋತ್ಯ ಭಾಗದಲ್ಲಿ ಅಫ್ಘಾನಿಸ್ತಾನ್ ಅಂತ ಹೇಳ್ತೇವಲ್ಲ ಪರ್ಸಿಯನ್ ಅಲ್ಲಿ ಇದನ್ನ ಜಾಸ್ತಿ ಆಗಿ ಬೆಳೀತಾ ಇದ್ರು. ಅದನ್ನ ಈದ ಆಮೇಲೆ ಕ್ರಮೇಣ ಆಗಿ ಈ ಬೆಳೆಯನ್ನು ನಮ್ಮ ದೇಶದಲ್ಲಿ ಅಲ್ಲದೆ ಬೇರೆ ದೇಶಗಳಾದಂತ ಕೆಲವೊಂದು ನಾವು ಏನಂತ ಪಾಕಿಸ್ತಾನ ಇರ್ಬೋದು ಇಥಿಯೋಪಿಯಾ ಇರ್ಬೋದು ಟರ್ಕಿ ಇರ್ಬೋದು ಈ ಭಾಗದಲ್ಲಿ ಇದನ್ನು ಬಹಳಷ್ಟು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದಷ್ಟಲ್ಲದೆ ಈ ಬೆಳೆಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಅಂಶ ಇರ್ತದೆ. ಎಷ್ಟು ಪ್ರೋಟೀನ್ ಎಷ್ಟು ಇರೋದ್ರೆ ಇದರಲ್ಲಿ 17-21% ವರೆಗೂ ನಾವು ಪ್ರೋಟೀನ್ ಇದರಲ್ಲಿ ಪಡಿತೇವೆ. ಕೊಬ್ಬು ಬಹಳ ಕಡಿಮೆ ಇರ್ತದೆ 4.2% ವರೆಗೂ ಕೊಬ್ಬು ಇರ್ತದೆ. ಅದಲ್ಲದೆ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವಲ್ಲ ಇದರಲ್ಲಿ 61% ಅಷ್ಟು ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಇದು ನಮ್ಮ ಆಹಾರ ಬೆಳೆ ಆಗಿ ಚೆನ್ನಾಗಿ ಸೇವನೆ ಮಾಡಬಹುದು. ಇದು ಕೇವಲ ಆಹಾರ ಬೆಳೆ ಅಷ್ಟೇ ಅಲ್ಲದೇನು ಇದನ್ನ ನಾವು ಏನ್ ಮಾಡ್ತಾ ಇದೀವಿ ಇವತ್ತಿನ ದಿವಸ ಎಲ್ಲ ನಾವು ದನಕರುಗಳಿಗೂ ಭೂಸಾ ಅಂತ ಹೇಳ್ತೇವೆ. ಅಂದ್ರೆ ಅದು ಏನು ಕಟಾವ್ ಆದ ನಂತರ ಉಳಿದಿದಂತ ಕಾಂಡ ಇರ್ಬೋದು ಅಥವಾ ಎಲೆಗಳ ಪುಡಿ ಇರ್ಬೋದು ಅಥವಾ ಬೇಳೆಕಾಳಾಗಿರ್ತದಲ್ಲ ಅದನ್ನ ನಾವು ಹೈನುಗಾರಿಕೆಗೂ ಯೂಸ್ ಮಾಡಬಹುದು. ಅಲ್ದೇನು ಮತ್ತೆ ನಾವು ಏನ ಪೌಲ್ಟ್ರಿ ಅಂತ ಹೇಳ್ತೇವೆ ಪಕ್ಷಿಗಳ ಸಾಕಾಣಿ ಕೋಳಿ ಸಾಕಾಣಿ ಅಥವಾ ಯಾವ್ದು ಬೇರೆ ಪಕ್ಷಿಗಳ ಸಾಕಾಣಿಯಲ್ಲೂ ಇದನ್ನ ನಾವು ಏನ್ ಆಹಾರವಾಗಿ ಉಪಯೋಗಿಸ್ತಾವ್. ಕಡಲೆ ನೋಡ್ರಿ ಇಷ್ಟೆಲ್ಲ ಪ್ರಾಮುಖ್ಯತೆ ನೋಡ್ರಿ. ಕಡಲೆ ಹಿಟ್ಟು ಇಲ್ಲಂತಂದ್ರೆ ಈಗ ಬಜ್ಜಿ ಮಾಡಕ್ಕಂತೂ ಬಹಳ ಫೇಮಸ್. ಕಡಲೆ ಹಿಟ್ಟು ಬೇಕೇ ಬೇಕು, ಜೊತೆಗೆ ಹೋಳಿಗೆ ಮಾಡ್ಲಿಕ್ಕೆ ಕಡಲೆ ಬೇಳೆ ಬೇಕು. ಆಮೇಲೆ ಈಗೆಲ್ಲ ಕಡಲೆ ಕಾಳುಗಳನ್ನು ಕುದಿಸಿ ತಿಂತಿರ್ತಾರೆ ಟೇಬಲ್ ಪರ್ಪಸ್ ಉಪಯೋಗ ಮಾಡ್ತಾರೆ. ಈಗಾಗಲೇ ಏನಾಗಿದೆ ಅಂದ್ರೆ ಇದರಲ್ಲಿ ಇದನ್ನ ನಾವು ಹಸಿರು ಇದ್ದಾಗನೇ ನಾವು ಕಡಲೆ ಸುಲಗಾಯಿ ಅಂತ ಸುಲಗಾಯಿ ಅಂತೂ ಭಾರಿ ಫೇಮಸ್ ಇರುತ್ತೆ. ಅದಕ್ಕಾಗಿ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ವೆರೈಟಿಗಳನ್ನು ರಿಲೀಸ್ ಮಾಡಿದ್ದಾರೆ. ನೋಡಿ ಇಷ್ಟೆಲ್ಲ ಒಂದು ಕಡಲೆ ಬೆಳೆ ಮಹತ್ವವನ್ನು ಪಡ್ಕೊಂಡ ಬಗ್ಗೆ ತಾವು ತಿಳಿಸಿದ್ರಿ. ಇನ್ನ ಕಡಲೆ ಬಿತ್ತನೆ ಕ್ರಮದ ಬಗ್ಗೆ ಸಿದ್ಧತೆ ರೈತರು ಹೇಗೆ ಮಾಡ್ಕೋಬೇಕು ಸಿದ್ಧತೆಯನ್ನ? ಈಗ ಸಾಮಾನ್ಯವಾಗಿ ಎಲ್ಲ ರೈತರು ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿರ್ಬೋದು, ಯಾಕಂದ್ರೆ ಹಿಂಗಾರು ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಮೊದಲೇದಾಗಿ ನಾವು ಈಗ ಬಿತ್ತನೆಗೆ ನಾವು ತಳಿಗಳನ್ನ ಆಯ್ಕೊಳ್ಳೋ ಬಹಳ ಮುಖ್ಯ ಆಗಿದೆ. ಮಾರುಕಟ್ಟೆಯಲ್ಲಿ ಬಹಳಷ್ಟು ತಳಿಗಳು ಬರ್ತಾ ಇದಾವೆ, ಆದ್ರೆ ನಾವು ಯಾವ್ದು ಪ್ರಮಾಣೀಕೃತ ಸಂಸ್ಥೆಗಳು ಇರ್ತಾವಲ್ಲ ಅಂತಲ್ಲಿ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಈ ಭಾಗಕ್ಕೆ ಒಳ್ಳೆದಿರಬೇಕು, ಜೊತೆಗೆ ಇಳುವರಿ ಜಾಸ್ತಿ ಕೊಡಬೇಕಾಗ್ತದೆ. ಮತ್ತೆ ಈ ಭಾಗಕ್ಕೆ ಅದು ಶಿಫಾರಸು. ಮತ್ತೆ ಕೆಲವೊಂದು ನೋಡಿದಾಗ ಅದರದ್ದು ಪ್ಯೂರಿಟಿ ಅಂತ ಹೇಳ್ತೇವಲ್ಲ ಅದನ್ನ ನಾವು ನೋಡ್ಕೊಂಡು ತಗೋಬೇಕಾಗ್ತದೆ. ಯಾಕಂದ್ರೆ ಈ ಭಾಗ ಕೆಲವೊಂದು ತಳಿಗಳು ಒಂದೊಂದು ಈ ಕೃಷಿ ವಲಯಗಳಿಗೆ ಶಿಫಾರಸು ಮಾಡಿದಿರಲಿಲ್ಲ, ಅದಕ್ಕಾಗಿ ನಾವು ಈ ಭಾಗಕ್ಕೆ ಶಿಫಾರಸು ಮಾಡಿದಂತ ತಳಿಗಳನ್ನೇ ನಾವು ಆಯ್ಕೆ ಮಾಡಬೇಕು. ಮತ್ತು ಕೆಲವೊಂದು ರೋಗ ಮತ್ತು ಕೀಟಗಳಿಗೂ ನಿರೋಧಕತೆ ಹೊಂದಿರುವಂತಹ ತಳಿಗಳನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಹೇಳಿ ಮತ್ತೆ ತಳಿಗಳು ಯಾವ್ಯಾವ ತಳಿಗಳು? ಈಗ ಸಾಮಾನ್ಯವಾಗಿ ನಮ್ಮ ಕೃಷಿ ವಿಶ್ವದಲ್ಲಿ ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅಣ್ಣಿಗೇರಿ ಒನ್ ಅಂತ ಹೇಳಿ ತಳಿ, ಇದು ಬರ ನಿರೋಧಕತೆ ತಳಿ ಅಂತ ಹೇಳ್ತೇವೆ ನಾವು. ಇದು ಕಡಿಮೆ ತೇವಾಂಶದಲ್ಲೂ ಚೆನ್ನಾಗಿ ಬರುವಂತ ತಳಿ, ಇದನ್ನು ನಮ್ಮ ಭಾಗಕ್ಕೂ ಶಿಫಾರಸು ಮಾಡಿದ್ದಾರೆ. ಇದರ ಅವಧಿ 90-95 ಇದು ಮಾಗಿ ನಾವು ಕಟಾವಿಗೆ ಬರ್ತದೆ. ಅಣ್ಣಿಗೇರಿ ಒನ್ ಅಂತ. ಆಮೇಲೆ ಅದಲ್ದ ನಂತರ ಮತ್ತೊಂದು ತಳಿ JG11 ಅಂತ ಹೇಳ್ತೇವೆ ನಾವು, JG-11 ಅಂತ. ಈ ತಳಿನೂ ಈ ಎಲ್ಲಾ ಕಡ್ಲಿ ಬೆಳೆ ಅಂತ ಪ್ರದೇಶಗಳಿಗೆ ಶಿಫಾರಸು ಮಾಡಿದ್ದಾನೆ. ಇದರದ ಅವಧಿ ನೀವು ಅಣ್ಣಿಗೇರಿಕ್ಕಿಂತ 5 ದಿನ ಜಾಸ್ತಿ ತಗೊಳ್ತದೆ. ಆದ್ರೆ ಇದು ಸಿಡಿ ಮತ್ತು ಸಿಡಿ ರೋಗಕ್ಕೆ ನಿರೋಧಕತೆ ಹೊಂದಿತ್ತು ಈ ತಳಿ. ಮತ್ತೆ ಕಾಳನ್ನು ದಪ್ಪಾಗಿರುತ್ತದೆ, ಅದಕ್ಕಾಗಿ ಈ ತಳಿಗಳನ್ನು ಬಹಳ ರೈತರು ಪ್ರಿಫರ್ ಮಾಡ್ತಿರ್ತಾರೆ. ಅದಕ್ಕೆ ಅವರು ಈ ಇಂತ ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಬಂದು ಪಡಿತಿದ್ದಾರೆ. ಅದಲ್ದೆ ಮತ್ತೊಂದು ತಳಿ BGD-103 ಅಂತ ಹೇಳ್ತೇವೆ, 103 ಅಂತ. ಈ ತಳಿ ಏನಾಗಿದೆ ಅಂದ್ರೆ ಇದು ಬಹಳ ದಪ್ಪಾಗಿ ಆಕರ್ಷಕ ಇರುವಂತ ಬೀಜ ಇರ್ತದೆ. ಇದು 90-95 ದಿವಸಗಳಲ್ಲಿ ಕಟಾವಿಗೆ ಬರ್ತದೆ. ಆಮೇಲೆ ಈ ತಳಿ ನೀವು ಕಡಲೆ ಸುಲಗಾಯ ಅಂತ ಹೇಳಿದೇವಲ್ಲ ಅದಕ್ಕೂ ಬಹಳಷ್ಟು ಉಪಯುಕ್ತತೆ ಅಂದ್ರೆ ಡಿಮಾಂಡ್ ಇದೆ. ಇದನ್ನು ಕಡಲೆ ಸುಲಗಾಯಿಗೆ ಅಂತಾನು ಬಹಳಷ್ಟು ಬೆಳಿಬಹುದು ಅಂತ ಹೇಳಿ ಶಿಫಾರಸು ಮಾಡಿದ್ದಾರೆ. ಅದಾದ್ರ ನಂತರ GBM2 ಅಂತ ಹೇಳಿ ಒಂದು ಹೊಸ ತಳಿ ನಮ್ಮ ಕೃಷಿ ವಿಶ್ವದಲ್ಲಿಂದ ಬಿಡುಗಡೆ ಆಗಿದೆ. ಇದು ಯಂತ್ರೀಕರಣ ಅಂದ್ರೆ ಏನು, ನಾವು ಕಟಾವಿಗೆ ಯಂತ್ರವನ್ನು ಉಪಯೋಗಿಸಿಕೊಂಡು ಕಟ್ ಮಾಡಿ ಮಷೀನ್ ಹಾರ್ವೆಸ್ಟಿಂಗ್ ಅಂತ ಹೇಳಿ ಕಟಾವು ಮಾಡಬಹುದು. ಯಾಕಂದ್ರೆ ಇದು ಎತ್ತರಾಗಿ ಬೆಳೆದು ಮತ್ತು ಕಾಯಿಗಳನ್ನು ಮೇಲೇನೆ ಬೆಳೀತವೆ. ಅದಕ್ಕಾಗಿ ಇದು ಮಷೀನ್ ಹಾರ್ವೆಸ್ಟಿಂಗ್ಗೆ ಬಹಳಷ್ಟು ಉಪಯುಕ್ತದೆ. ಈ ತಳಿನೂ ಕೆಲವೊಂದು ಬರ ನಿರೋಧಕತೆನೂ ಹೊಂದಿದೆ ಮತ್ತು ಅದಲ್ಲದೇನು ಕಾಯಿಗಳ ಸಂಖ್ಯೆನೂ ಬಹಳ ಇರ್ತದೆ. ಇದು 110 ದಿವಸದೊಳಗೆ ಅಂದ್ರೆ 100-110 ದಿವಸದೊಳಗೆ ಇದು ಕಟಾವಿಗೆ ಬರ್ತದೆ. ಇದು ನಮ್ಮ ಭಾಗಕ್ಕಂದ್ರೆ ವಲಯ 1 ಮತ್ತು ವಲಯ 2 ಅಂದ್ರೆ, ನಾವು ವಲಯ 1 ಅಂದ್ರೆ ಅರೆ ಮಲೆನಾಡು ಪ್ರದೇಶ ಅಂತ ಹೇಳ್ತೇವೆ, ಗುಲ್ಬರ್ಗ ಮತ್ತು ಬಿದರು. ಆಮೇಲೆ ವಲಯ 2 ಅಂದ್ರೆ ಈಶಾನ್ಯ ಒಣ ವಲಯ ಅಂತ ಹೇಳ್ತೇವೆ. ಅದರಲ್ಲಿ ಅಂದ್ರೆ ರಾಯಚೂರು ಸ್ವಲ್ಪ ಭಾಗ ಮತ್ತು ಗುಲ್ಬರ್ಗ ಸ್ವಲ್ಪ ಭಾಗದಲ್ಲಿ ಈ ಬೆಳೆಯನ್ನ ಶಿಫಾರಸು ಮಾಡಿದ್ವಿ. ಇದು ಬಳ್ಳಾರಿ ಒಣ ಪ್ರದೇಶಕ್ಕೆ ಸೂಕ್ತವಾದ ತಳಿ ಅಲ್ಲ ಅಂತ ಹೇಳಿ ಬೆಳಿಬಾರದು. ಇದು 1 ಮತ್ತು 2 ವಲಯದವರು ಈ ತಳಿಯನ್ನು ಬೆಳಿಬಹುದು. ತಳಿಗಳು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿದ್ದಾರೆ. ಈಗ ನಮ್ಮ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಯಾವ ತಳಿ ಬೀಜಗಳು ರೈತರಿಗೆ ಕಡಲೆ ಬೀಜಗಳು ಸಿಗ್ತಾವ ಅಂತಿರ್ತಾವ? ನಾ ಈಗ ಹೇಳಿದ್ದ ತಳಿಗಳು ಎಲ್ಲಾ ನಿಮ್ಗೆ ನಮ್ಮ ಬೀಜ ಘಟಕದಲ್ಲಿ ನಿಮಗೆ ಸಿಗ್ತವೆ. ಅದಲ್ಲದೆ ಕೆಲವೊಂದು ತಳಿಗಳಂದ್ರೆ ನೀವು ಅನ್ನಿಗೇರಿ 1 ಈಗ ಪ್ರಚಲಿತ ಇಲ್ಲ, ಅದನ್ನ ಜಾಸ್ತಿಯಾಗಿ ನಾವು ಪ್ರಮೋಟ್ ಮಾಡ್ತಲ್ಲ. JG11 BGD 103 ಆಮೇಲೆ GBM2 ಆಮೇಲೆ ಮತ್ತೊಂದು BGD 111-1 ಅಂತ ತಳಿಗಳು ನಮ್ಮ ಈ ಬೀಜ ಘಟಕದಲ್ಲಿ ಕೃಷಿ ವಿಷಯದಲ್ಲಿ ರಾಜ್ಯದಲ್ಲಿ ಈಗ ನಿಮಗೆ ಅವೈಲೇಬಲ್ ಸಿಗ್ತಾ ಇದಾವೆ, ಲಭ್ಯ ಇದೆ. ಕಡಲೆ ಬೆಳೆಗೆ ಬಿತ್ತನೆಗೆ ಸೂಕ್ತವಾದಂತಹ ಸಮಯ ನೋಡಿ, ನಮ್ಮ ರೈತರು ಏನ್ ಮಾಡ್ತಾರೆ, ಮುಂದಿನ ತಿಂಗಳು ಅಕ್ಟೋಬರ್ ಸೆಪ್ಟೆಂಬರ್ ಆದ್ಮೇಲೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಚಾಲು ಮಾಡ್ತಿರ್ತಾರೆ. ತಾವು ತಜ್ಞರಾಗಿ ರೈತರಿಗೆ ಯಾವ ತಿಂಗಳಲ್ಲಿ ಬಿತ್ತಿದ್ರೆ ಚೆನ್ನಾಗಿ ಇಳುವರಿ ಪಡಿಬಹುದು ಅಂತೀರಿ? ಈಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಿದ್ರೆ ಮಳೆ ಬಂದ ತಕ್ಷಣ ಬಿತ್ತಾರೆ. ಆದ್ರೆ ಈಗ ನಮ್ಮ ಈ ಭಾಗದಲ್ಲಿ ಈಗ ಚೆನ್ನಾಗಿ ಮಳೆ ಆಗ್ತಾ ಇದೆ. ಆದ್ರೆ ಕಡಲೆ ಬೆಳೆಗೆ ನಾವು ಶಿಫಾರಸು ಮಾಡೋದು ಏನಂದ್ರೆ ಅಕ್ಟೋಬರ್ 15-15 ಕಡಲೆಯನ್ನು ಬೆಳಿಬಹುದು. ಅಕ್ಟೋಬರ್ 15-15 ನೀವು, ಆದ್ರೆ ಕೆಲವೊಂದು ನಾವು ಹೇಳ್ತೇವೆ ಮೊದಲೇ ಪಕ್ಷದಲ್ಲಿ ಮಳೆ ಬಂದ್ರೆ, ಅಕ್ಟೋಬರ್ ಮೊದಲೇ ಪಕ್ಷದಲ್ಲಿ ಬಂದ್ರೆ ಆವಾಗ ನಾವು ಬಿತ್ತನೆ ಮಾಡಿ ಚೆನ್ನಾಗಿ ಇಳುವರಿಯನ್ನು ಪಡೆಯಬಹುದು. ಇದು ಸಾಮಾನ್ಯವಾದಂತ ನಾವು ಬಿತ್ತನೆಗೆ ಶಿಫಾರಸು ಮಾಡೋದ್ರೆ ಅಕ್ಟೋಬರ್ ದಿಂದ ನವೆಂಬರ್ ವರೆಗೆ ನೀವು ಕಡಲೆಯನ್ನು ಬಿತ್ತಬಹುದು. ಲೇಟ್ ಆದಾಗ ಸ್ವಲ್ಪ ಇಳುವರಿ ಕಡಿಮೆ ಆದ್ರೂ ಮಳೆ ಪ್ರಮಾಣ ನೋಡ್ಕೊಂಡು, ನಮ್ಮಲ್ಲಿ ಸಾಮಾನ್ಯವಾಗಿ ಮಳೆ ಬರೋದು ಅಕ್ಟೋಬರ್ ಫಸ್ಟ್ ವೀಕ್ ದಿಂದ ಹಿಡಿದು, ಅದಕ್ಕಾಗಿ ನಾವು ಅಕ್ಟೋಬರ್ 15-15 ನವೆಂಬರ್ 15 ನಾವು ಬಿತ್ತನೆಯನ್ನು ಮಾಡ್ಕೋಬಹುದು. ಇನ್ನ ಕಡಲೆ ಬೆಳೆ ಬೇಸಾಯಕ್ಕೆ ಮಾಡೋದಾದ್ರೆ ರೈತರು ಬಿತ್ತನೆಗೆ ಏನೇನು ಒಂದು ಸಾಮಗ್ರಿಗಳು ಅಥವಾ ಪರಿಕರಗಳು ಅಂತ ಹೇಳ್ತೀವಿ, ಒಂದು ಎಕರೆ ವಾರು ಎಷ್ಟು ಬೇಕಾಗ್ತವೆ ಇಲ್ಲಿ ಬೀಜ ಗೊಬ್ಬರ ಎಲ್ಲ? ಈಗ ಸಾಮಾನ್ಯವಾಗಿ ನೀವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಅವಕ್ಕೆ ನಾವು ಬೀಜದಿಂದ ಹಿಡಿದು ಗೊಬ್ಬರ ಅಥವಾ ಅವಕ್ಕೆ ಬೇಕಾದಂತ ಜೈವಿಕ ಗೊಬ್ಬರಗಳಿರ್ಬೋದು, ಈ ಎಲ್ಲ ಪರಿಕರಗಳು ಬೇಕಾಗ್ತವೆ. ನಾವು 1 ಎಕರೆಗೆ ಬೀಜವನ್ನು ಎಷ್ಟು ಉಪಯೋಗ ಮಾಡ್ಬೇಕಂದ್ರೆ, ನಾವು ಕುಷ್ಕಿಯಲ್ಲಿ ಬೆಳಿಬೇಕಾದ್ರೆ ನಾವು ಪ್ರತಿ ಎಕರೆಗೆ 20 ಕೆಜಿಯಷ್ಟು ನಾವು ಬೀಜವನ್ನು ಹಾಕ್ಬೇಕಾಗಿದೆ. ಕಡಲೆ ಬೀಜ ಕುಷ್ಕಿ ಬೇಸಾಯದಲ್ಲಿ ಮಳೆ ಹೆಸರಿದ್ದಲ್ಲಿ ಮಾಡ್ಬೇಕಾದ್ರೆ, ಅದೇ ನೀವು ನೀರಾವರಿಯಲ್ಲಿ ಅಂದ್ರೆ ಒಂದು ನಮ್ಮಲ್ಲಿ ನೀರಿದೆಯಪ್ಪ ನಾವು ನೀರಾವರಿಯಲ್ಲಿ ಬೆಳೆಯುತ್ತೇವೆ, ಒಂದು ಅಥವಾ 2 ನೀರಲ್ಲಿ ಕೊಡಬೇಕಾದಾಗ ನಾವು 25 ಕೆಜಿವರೆಗೆ ನಾವು ಬೀಜವನ್ನು ಬಿತ್ತನೆ ಮಾಡಬಹುದು ಪ್ರತಿ ಎಕರೆಗೆ. ಯಾಕಂದ್ರೆ ಈಗ ನಾವು 1 ಎಕರೆಗೆ ಶಿಫಾರಸು ಮಾಡಿದಂತ ಈ ಇಷ್ಟು ಪ್ರಮಾಣದ ಬೀಜಗಳ ಸಂಖ್ಯೆ ನಮ್ಮ ಪ್ರದೇಶಕ್ಕೆ ಅಷ್ಟು ನಮ್ಮ ಸಂಖ್ಯೆಗಳ ಗಿಡಗಳು ಬಂದಾಗ ನೀವು ನಿರ್ದಿಷ್ಟದಷ್ಟು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಅದಲ್ಲದೇನು ಕೆಲವೊಂದು ಬೀಜೋಪಚಾರಕ್ಕಾಗಿ ಜೈವಿಕ ಗೊಬ್ಬರಗಳಂತ ಹೇಳ್ತೇವೆ, ಈಗ ನಾವು ರೈಜೋಬಿಯಂ ಅಂತ ಜೈವಿಕ ಗೊಬ್ಬರಗಳನ್ನು ನಾವು ಯೂಸ್ ಮಾಡಬೇಕಾಗ್ತದೆ. ಅದರಲ್ಲಿ 1 ಎಕರೆಗೆ 500 ಗ್ರಾಂ ಪ್ರತಿ ಎಕರೆ ಬೀಜಕ್ಕೆ ನಾವು ರೈಜೋಬಿಯಂ ಉಪಯೋಗಿಸಿ, ಅದರ ಜೊತೆಗೇನೆ ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತ ಹೇಳ್ತೇವೆ, ಅದು ಒಂದು ಅಣುಜೀವಿನೇ, ಅದು ರಂಜಕವನ್ನು ಲಭ್ಯ ರೂಪಕ್ಕೆ ಮಾಡಿ ಬೆಳೆಗಳಿಗೆ ಕೊಡ್ತದೆ. ಅದನ್ನು ನಾವು 500 ಗ್ರಾಂ ಪ್ರತಿ ಎಕರೆ ಬೀಜಕ್ಕೆ ನಾವು ಲೇಪನ ಮಾಡಿ ಬಿತ್ತಬೇಕಾಗ್ತದೆ. ಅದಲ್ಲದೂ ನಾವು ರಾಸಾಯನಿಕವಾಗಿ ಸಾರಜನಕ ರಂಜಕ ಪೊಟ್ಯಾಶ್ಗಳನ್ನು ಕೊಡಬೇಕಾಗ್ತದೆ. ಅದಕ್ಕಾಗಿ ನಾವು ಸಾರಜನಕ 4 ಕೆಜಿ ಮತ್ತು ರಂಜಕ 10 ಕೆಜಿ ಪ್ರತಿ ಎಕರೆಗೆ ಖುಷ್ಕಿ ಬೇಸಾಯದಲ್ಲಿ ಹಾಕಬೇಕಾಗ್ತದೆ. ಆಮೇಲೆ ಅದೇ ರೀತಿ ನಾವು ನೀರಾವರಿಯಲ್ಲಿ ಬೆಳಿಬೇಕಾದ್ರೆ ನಾವು ಪ್ರತಿ ಎಕರೆಗೆ 10 ಕೆಜಿ ಸಾರಜನಕ ಮತ್ತು 20 ಕೆಜಿ ರಂಜಕ ನಾವು ಕೊಡಬೇಕಾಗ್ತದೆ. ಇದರಲ್ಲಿ ಯಾಕಂದ್ರೆ ನಮ್ಮ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಾಗ ಪೊಟ್ಯಾಸಿಯಂ ಇರೋದ್ರಿಂದ ಈ ಬೆಳೆಗೆ ಪೊಟ್ಯಾಸಿಯಂ ಅವಶ್ಯಕತೆ ಕಡಿಮೆ ಇರುತ್ತದೆ. ಅದಕ್ಕಾಗಿ ನಾವು ಇವು ಸಾರಜನಕ ರಂಜಕ ಕಂಪಲ್ಸರಿ ಆಗಿ ಅಂದ್ರೆ ನಾವು ಕೊಡಲೇಬೇಕಾಗುತ್ತೆ. ಈ ರೀತಿ ಹಲವಾರು ಪರಿಕರಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಎಕರೆ ಬಿತ್ ಮಾಡ್ತಾರೆ 20 ಕೆಜಿ ಕಡಲೆ ಬೀಜ ಬೇಕು, ನೀರಾವರಿ ಆದ್ರೆ 25 ಕೆಜಿ ಬೀಜವನ್ನ ರೈತರು ಬಳಸಬೇಕು. ಇನ್ನ ಬೀಜೋಪಚಾರ ತಾವ್ ಹೇಳಿದ್ರಿ, ರೈಜೋಬಿಯಮ್ ಮತ್ತು ಫಾಸ್ಫರಸ್ ಸಲ್ಫರೈಜಿಂಗ್ ಬ್ಯಾಕ್ಟೀರಿಯಾ ಹೇಳಿದ್ರಿ, ಈ ಬೀಜೋಪಚಾರ ಮತ್ತು ಅದರಿಂದ ಆಗ್ತಕ್ಕಂಥ ಅನುಕೂಲತೆಗಳ ಬಗ್ಗೆ ಹೇಳಲ್ಲ, ಯಾಕೆ ಇದನ್ನು ಉಪಚಾರ ಮಾಡಬೇಕು? ಈಗ ಸಾಮಾನ್ಯವಾಗಿ ಏನ್ ಮಾಡ್ತೇವೆ ನಾವು, ಗೊಬ್ಬರವನ್ನು ಕೊಡ್ತೇವೆ. ಗೊಬ್ಬರ ಅಂದ್ರೆ ನಾವು ಯೂರಿಯಾ ಡಿ ಎ ಪಿ ಮುಖಾಂತರ ನಾವು ಬೆಳೆಗಳಿಗೆ ಕೊಡ್ತೇವೆ. ಅವು ಏನಾಗ್ತದೆ, ಮಣ್ಣಿಗೆ ಬಿದ್ದಾಗ ಅವು ನಮ್ಮ ಕೆಲವೊಂದು ರೀತಿಯಲ್ಲಿ ನಾಶ ಆಗ್ತವೆ. ಹೆಂಗಂದ್ರೆ ಪೋಲಾಗಿ ಹೋಗ್ತವೆ, ಯಾಕಂದ್ರೆ ಜಾಸ್ತಿ ಮಳೆ ಬಂದಾಗ ನೀರ್ ಜೊತೆ ಬೇರಕ್ಕಿಂತ ಕೆಳಗೆ ಆಳಾಗಿ ಹೋಗ್ತವೆ, ಕೆಲವೊಂದು ಆವಿಯಾಗಿ ಹೋಗ್ತವೆ. ಅದಕ್ಕಾಗಿ ನಾವು ಈಗ ಯಾವುದೇ ಒಂದು ಗೊಬ್ಬರ ಕೊಟ್ಟಾಗ ಏನಾಗ್ತದೆ, ಈ ಸೂಕ್ಷ್ಮಾನು ಜೀವಿಗಳು ಏನ್ ಮಾಡ್ತವೆ ಅಂದ್ರೆ, ಸಾರಜನಕ ಸ್ಥಿರೀಕರಿಸುವಂತ ಸೂಕ್ಷ್ಮಾನು ಜೀವಿ ಅಂದ್ರೆ ರೈಜೋಬಿಯಂ, ಅದು ಈ ಗಿಡದ ಬೇರಿನ ಗಂಟುಗಳಲ್ಲಿ ವಾಸಿಸಿ ಅದು ಏನ್ ಮಾಡ್ತದೆ, ವಾತಾವರಣದಲ್ಲಿ ಇರುವಂತದ್ದು ಸಾರಜನಕ ತಗೊಂಡು ಬೆಳೆಗಳಿಗೆ ಕೊಡ್ತದೆ. ಮತ್ತೆ ನಾವು ಕೊಟ್ಟಂತ ಯೂರಿಯಾ ರೂಪದಲ್ಲಿರುವಂತ ಗೊಬ್ಬರವನ್ನು ನೈಟ್ರೇಟ್ ಮುಖಾಂತರವಾಗಿ ಬೇರುಗಳಿಗೆ ಕೊಟ್ಟು ಉಪಯೋಗ ಆಗುವಂಗ್ ಮಾಡಿ ಹೆಚ್ಚಿನ ಇಳುವರಿ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಉಪಚಾರ ಮಾಡಬೇಕು, ರಂಜಕ ಮಾಡಲಿಕ್ಕೆ ನಾವು ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅಂತ ಹೇಳಿದ್ವಿ, ಅದು ಪಿ ಎಸ್ ಬಿ ಅಂತ ಹೇಳಿ ನಿಮಗೆ ಸಿಗ್ತದೆ. ಇದು ಕೂಡ ನಾವು ಏನು ಡಿ ಎ ಪಿ ಅಂತ ಗೊಬ್ಬರ ಕೊಟ್ಟಾಗ ಫಾಸ್ಫರಸ್, ಈ ಕಪ್ಪು ಭೂಮಿಯಲ್ಲಿ ಏನಾಗ್ತದೆ, ಆ ಫಾಸ್ಫರಸ್ ಅನ್ನುವಂತ ರಂಜಕ ಮಣ್ಣಿಗೆ ಅಂಟ್ಕೊಂಡು ಕೊಡ್ತದೆ, ಅದು ಬೆಳೆಗಳಿಗೆ ಲಭ್ಯ ಆಗೋದಿಲ್ಲ. ಆಗ ಏನ್ ಮಾಡ್ತದೆ, ಇದು ರಂಜಕ ಕರಗಿಸುವ ಬ್ಯಾಕ್ಟೀರಿಯಾ ಅದು ಬೆಳೆಗಳಿಗೆ ಒದಗಿಸಲಿಕ್ಕೆ ಸಹಾಯ ಮಾಡಿ ಬೆಳೆಗಳ ಸದೃಢವಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡುತ್ತದೆ. ಈ ರೀತಿ ಕೆಲಸ ಮಾಡಿ ಜೈವಿಕ ಗೊಬ್ಬರಗಳು ಹೆಚ್ಚಿನ ಪೋಷಕಾಂಶ ಒದಗಿಸಲಿಕ್ಕೆ ಸಹಾಯ ಮಾಡ್ತವೆ. ಇವೆರಡರಿಂದ ಬೀಜೋಪಚಾರ ಆಯ್ತು, ಇದು ಜೈವಿಕ ಗೊಬ್ಬರಗಳು. ಆಮೇಲೆ ಇನ್ನ ಏನಾದರೂ ಇದಕ್ಕೆ ರಾಸಾಯನಿಕದಿಂದ ಬೀಜೋಪಚಾರ ಮಾಡ್ಬೇಕಾ ಕಡಲೆಗೆ? ಮನೆ ಬೀಜೋಪಚಾರ ಮಾಡ್ತಿರ್ತಾರೆ ರೈತರು. ಈಗ ಸಾಮಾನ್ಯವಾಗಿ ನಾವು ಇದನ್ನು ಮಳೆಯಾಶ್ರಿತ ಬೆಳೆಯೋದ್ರಿಂದ ಬರ ನಿರೋಧಕತೆ ಹೆಚ್ಚಿಸಿಕೊಳ್ಳಲಿಕ್ಕೆ ನಾವು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳಿ ಒಂದು ಸುಣ್ಣ ಅಂತ ಹೇಳ್ತೇವಲ್ಲ, ಅದರಿಂದ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. 2% ಕ್ಯಾಲ್ಸಿಯಂ ಕ್ಲೋರೈಡ್ ಅಂದ್ರೆ 100 ಗ್ರಾಮ್ಗೆ 2 ಗ್ರಾಮ್ ಹಾಕಿ ಅಥವಾ 1 ಕೆಜಿಗೆ 70 ಗ್ರಾಮ್ ಹಾಕಿ ನಾವು ದ್ರಾವಣವನ್ನು ತಯಾರು ಮಾಡ್ಕೋಬೇಕು. ಅದರಲ್ಲಿ ನಾವು ಈ ಕಡಲೆಯನ್ನು 30 ನಿಮಿಷಗಳ ಕಾಲ ನೆನೆ ಇಡಬೇಕು. ಅಂದ್ರೆ 1 ಲೀಟರ್ ನೀರಿನಲ್ಲಿ 20 ಗ್ರಾಮ್ ಸುಣ್ಣ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಹೇಳ್ತೇವಲ್ಲ, ಅದನ್ನ ನೆನೆ ಇಟ್ಟು ಅದರಲ್ಲಿ 30 ನಿಮಿಷ ನಾವು ಅದನ್ನ ನೆನೆ ಇಡಬೇಕಾಗ್ತದೆ. ಅದಾದ ನಂತರ 7 ಗಂಟೆಗಳ ಕಾಲ ನಾವು ಅದನ್ನ ನೆರಳಲ್ಲಿ ಒಣಗಿಸಬೇಕು. ಅದನ್ನು ಅದಲ್ದೆ ನಾವು ಏನ್ ಮಾಡಬಹುದು, 25% ಗೋಮೂತ್ರ ಅಂತ ಹೇಳ್ತೇವೆ. ಅಂದ್ರೆ 1 ಲೀಟರ್ ನೀರಿಗೆ ನೀವು 250 ml ಗೋಮೂತ್ರ ಮಿಲಿ 250 ml ಗೋಮೂತ್ರ ಅದೊಂದು ದ್ರಾವಣ ಮಾಡ್ಕೊಂಡು ಅದರಲ್ಲಿ ನೀವು 8 ಗಂಟೆಗಳ ಕಾಲ ನೆನೆ ಇಡಬೇಕು ಅದನ್ನು, ಯಾವುದು ಕಡಲೆ ಬೀಜನ. ಅದಾದ ನಂತರ ಅದನ್ನು ಕೂಡ ನಾವು 7 ಗಂಟೆಗಳ ಕಾಲ ಒಣಗಿಸಿ ನಾವು ಬಿತ್ತನೆಗೆ ಉಪಯೋಗಿಸಿದಾದಲ್ಲಿ ಅದೇನಾಗ್ತದೆ, ಬರ ನಿರೋಧಕತೆ ನಮ್ಮ ಬೀಜಗಳಲ್ಲಿ ವೃದ್ಧಿಯಾಗಿ ನೀವು ಎಷ್ಟು ಸ್ವಲ್ಪ ಮಟ್ಟಿಗೆ ಬರ ನಿರೋಧಕತೆ ತಡೆದುಕೊಂಡು ಬೆಳೆ ಸದೃಢವಾಗಿ ಬೆಳೆಯುತ್ತದೆ ಮತ್ತು ಚೆನ್ನಾಗಿ ಹುಲಸಾಗಿ ಬೆಳೆದು ಇಳುವರಿಯನ್ನು ಹೆಚ್ಚಿಗೆ ಕೊಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅದಾದ ನಂತರ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳನ್ನ ಲೇಪನ ಅಂತ ಹೇಳ್ತೇವೆ ನಾವು. ಅಂದ್ರೆ ಸೂಕ್ಷ್ಮ ಪೋಷಕಾಂಶ ಅಂದ್ರೆ ತಮಗೆಲ್ಲ ಗೊತ್ತಿರಬಹುದು, ರಂಜಕ, ಕಬ್ಬಿನ, ಮಾಲಿಬ್ಡಿನಮ್ ಅಂತ ಹೇಳ್ಬೋದು, ಬೋರಾನ್ ಅಂತ ಹೇಳ್ಬೋದು. ಈ ಎಲ್ಲ ಇವುಗಳಿಂದ ಒಂದು ಲೇಪನ ತಯಾರು ಮಾಡಿ ಅವುಗಳಿಂದ ನಾವು ಬೀಜೋಪಚಾರ ಮಾಡಿದಲ್ಲಿ ಬೆಳೆಗಳಿಗೂ ಸೂಕ್ಷ್ಮ ಪೋಷಕಾಂಶಗಳು ಸಿಕ್ಕು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು ಅಂತ ಹೇಳಿ ಕೆಲವೊಂದು ಪ್ರಾತ್ಯಕ್ಷಗಳು ಕಂಡು ಬಂದಿದ್ದಾವೆ. ಅದಲ್ಲದೆ ನಾವು ಅದಾದ ನಂತರ ನಾವು ಈ ರೈಜೋಬಿಯಂ ಮತ್ತು ಇದು ಪಿ ಎಸ್ ಬಿ ಅಂತ ಹೇಳಿದ್ವಲ್ಲ, ರಂಜಕ ಕರಗಿಸುವ ಬ್ಯಾಕ್ಟೀರ, ಇವುಗಳಿಂದ ನಾವು ಬೀಜೋಪಚಾರ ಮಾಡಿ ಬೆಳೆಗಳನ್ನ ಹೆಚ್ಚಿಗೆ ಆದಾಯ ಪಡಲಿಕ್ಕೆ ಸಹಾಯ ಮಾಡ್ತಾರೆ. ಈಗ ಬೀಜೋಪಚಾರ ಮತ್ತು ಅದರಿಂದ ಆಗ್ತಕ್ಕಂಥ ಪ್ರಯೋಜನಗಳ ಬಗ್ಗೆ ಹೇಳಿದ್ರೆ, ಇನ್ನು ತಾವು ಹೇಳಿದಂಗೆ ಇಲ್ಲಿ ಪೊಟ್ಯಾಶ್ ಗೊಬ್ಬರ ಏನು ಬೇಕಾಗಿಲ್ಲ, ಸಾರಜನಕ ಮತ್ತು ರಂಜಕ ಮಾತ್ರ ಕೊಡಬೇಕು ಅಂತಂದಾಗ ಇವುಗಳ ನಿರ್ವಹಣೆ ಬಗ್ಗೆ ಹೇಗೆ ಗೊಬ್ಬರವನ್ನು ಬಿತ್ತುವಾಗ ಕೊಡಬೇಕಂತೀರೋ ಅಥವಾ ಬಿತ್ತು ಆದಮೇಲೆ ಕೊಡೋದು ಒಳ್ಳೇದಂತೀರಿ ಹೇಗೆ? ಈಗ ಸಾಮಾನ್ಯವಾಗಿ ಏನ್ ಮಾಡ್ತೇವೆ, ನಾವು ಬಿತ್ತಬೇಕಾದಾಗ ನಾವು ಈ ಗೊಬ್ಬರಗಳನ್ನು ಸಂಪೂರ್ಣವಾಗಿ ಕೊಡಬೇಕಾಗ್ತದೆ. ಯಾಕಂದ್ರೆ ಈಗ ನಾವು ಕಡಿಮೆ ಪ್ರಮಾಣದಲ್ಲಿ ಪೋಷಕಾಂಶಗಳು ಬೇಕಾದಲ್ಲಿ ನಾವು ಈಗ ಏನ್ ಮಾಡ್ತೇವೆ, ಅದನ್ನ ಬಿತ್ತೋ ಸಮಯದಲ್ಲಿ ನಾವು ಸಾರಜನಕ ರಂಜಕ ಕೊಡಬೇಕಾಗ್ತದೆ. ಮತ್ತೆ ಅದು ಗಿಡದಿಂದ ನಾವು 7.5 ಅಂದ್ರೆ ಒಂದು 3-4 ಪಟ್ಟು ದೂರ ಇರುವ ಹಾಗೆ ನಾವು ಎಳೆಸಡ್ಡಿಗಳನ್ನು ತಯಾರು ಮಾಡಿಕೊಂಡು ಗೊಬ್ಬರ ಅದನ್ನ ಬಿತ್ತೋ ಸಮಯದಲ್ಲೇ ಬೀಜ ಜೊತೆಗೆ ಗೊಬ್ಬರ ಕೊಟ್ರೆ ಇನ್ನು ಚೆನ್ನಾಗಿ ಒಳ್ಳೇದು ನಮ್ಮ ಲಭ್ಯ ಆಗ್ತವೆ. ಅಂದ್ರೆ ಬಿತ್ತುವಾಗ ಕೊಡ್ಬೇಕಂತೆಲ್ಲ ಪೋಷಕಾಂಶಗಳನ್ನು ಆಮೇಲೆ ಈಗ ಕಳೆ ನಿಯಂತ್ರಣ ಮಾಡ್ಲಿಕ್ಕೆ ಕೆಲವೊಂದು ಜನ ರೈತರು ಕಳೆನಾಶಕವನ್ನ ಬಳಸಿರ್ತಾರೆ, ಹಿಂಗ್ ಬಿತ್ತದಾದ್ಕೂ ಹಂಗೆ ಹಿಂದಿನ ಕಳೆನಾಶಕ ಹೊಡಿತಾರೆ, ಹೊಡೆಯುದು ಒಳ್ಳೇದಂತೀರಾ? ಹೇಗೆ ತಾವು ಕಳೆ ನಿರ್ವಹಣೆ ಮಾಡೋದು ಬೇಗ? ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ತಮ್ಗೆಲ್ಲ ಗೊತ್ತಿದೆ ನಾವು ಕಳೆ ನಿಯಂತ್ರಣ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ. ಯಾಕಂದ್ರೆ ಕಳೆಯಿಂದನೇ ನಮಗೆ 50-60% ಅಷ್ಟು ಇಳುವರಿ ಕಡಿಮೆ ಆಗ್ತದೆ. ಯಾಕಂದ್ರೆ ಬೆಳೆ ತಮ್ಮ ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೇವೆ, ನಮ್ಮ ಬೆಳವಣಿಗೆ ಅವಧಿಯಲ್ಲಿ ಸಂದಿಗ್ಧ ಹಂತಗಳಲ್ಲಿ ಏನಾಗ್ತದೆ ಅಂದ್ರೆ ನಾವು ಕಳೆ ಇರಲಾರ್ದಾಗೆ ನೋಡ್ಕೊಂಡಾಗ ಏನಾಗ್ತದೆ, ಬೆಳೆ ಬೆಳೆಸು ಹಲಸಾಗಿ ಮತ್ತು ಚೆನ್ನಾಗಿ ಬೆಳೀತದೆ. ಅದಕ್ಕಾಗಿ ನಾವು ಕಳೆ ನಿಯಂತ್ರಣ ಮಾಡಬೇಕಾದಾಗ ಈಗ ಹಲವಾರು ಕಳೆನಾಶಕಗಳನ್ನು ಬಂದಿದ್ದಾವೆ. ಈ ಕಡಲೆ ಬೆಳೆಯಲ್ಲಿ ನಾವು ಪ್ರೀ ಎಮರ್ಜೆಂಟ್ ಅಂತ ಹೇಳ್ತೇವೆ, ಬೆಳೆ ಮತ್ತು ಕಳೆ ಹುಟ್ಟುಕ್ಕಿಂತ ಮೊದಲೇ ಉದಯಪೂರ್ವ ಕಳೆನಾಶಕಗಳಂತ ಹೇಳ್ತೇವೆ, ಅವುಗಳನ್ನ ಉಪಯೋಗಿಸಿ ನಾವು ಕಳೆ ನಿಯಂತ್ರಣ ಮಾಡಬೇಕು. ಈ ಕಡಲೆ ಬಿತ್ತಿದ ನಂತರ ಬಿತ್ತಿದ ದಿನ ಅಥವಾ ಬಿತ್ತಿದ ಮರದಿವಸ ನಾವು ಏನ್ ಮಾಡಬೇಕು, 1 ಲೀಟರ್ 300 ml ಪೆಂಡಿ ಮೆಥಲಿನ್ ಅಂತ 30 EC ಅಂತ ಕಳೆನಾಶಕವನ್ನ ಅಥವಾ 100 ml ಪೆಂಡಿ ಮೆಥಲಿನ್ 38.7 CS ಅಂದ್ರೆ 38.7 CS ಅಂತ ಹೇಳಿ ಉದಯಪೂರ್ವ ಕಳೆನಾಶಕಗಳನ್ನು 300 ಲೀಟರ್ ನೀರಿನಲ್ಲಿ ನಾವು ಹಾಕಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರದಿವಸ ಹೊಡೆದೇ ಆದಲ್ಲಿ ನಾವು ಮೊದಲ 30 ದಿನಗಳಲ್ಲಿ ಕಳೆಯನ್ನ ನಿಯಂತ್ರಣ ಮಾಡ್ಕೋಬಹುದು. ಅಂದ್ರೆ 1 ಎಕರೆಗೆ 300 ಲೀಟರ್ ಸಿಂಪರ ದ್ರಾವಣ ಮಾಡಬೇಕು, 300 ಲೀಟರ್ ನೀರಿಗೆ 700 ml ಒಂದು ಪೆಂಡಿ ಮೆಥಲಿನ್ ಹಾಕಬಹುದು. ಅದಾದ ನಂತರ ನಾವು ಮತ್ತೆ ಕಳೆ ನಿಯಂತ್ರಣ ಮಾಡಲಿಕ್ಕೆ ನಾವು ಎಡೆಕುಂಟೆ ಅಂತ ಹೇಳ್ತೇವೆ, ಅಂತರ ಬೇಸಾಯ ಅಂತ ಹೇಳ್ತೇವೆ, ಅದನ್ನು ಮಾಡಿ ನಾವು ಕಳೆಯನ್ನ ನಿಯಂತ್ರಣ ಮಾಡಬಹುದು ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈ ಎಡೆಕುಂಟೆಯನ್ನ ಅಥವಾ ಅಂತರ ಬೇಸಾಯವನ್ನ ಮಾಡಿದ್ರೆ ಸಾಕಷ್ಟು ಪ್ರಯೋಜನಗಳಾಗ್ತವೆ. ರೈತರು ಒಮ್ಮೆ ಕಳೆನಾಶಕ ಉಪಯೋಗ ಮಾಡಿ ಹೊಡೆದ್ರೆ ಸಾಕು, ಮುಂದೆ ಕೈಯಿಂದ ಕಳೆ ತೆಗೆಸ್ತಕ್ಕಂಥದ್ದು ಅಥವಾ ಎಡೆಕುಂಟೆನ ಹಸಿರು ಮುಖಾಂತರ ಕಳೆ ನಿರ್ವಹಣೆ ಮಾಡ್ಕೋಬಹುದು. ಇನ್ನು ಇಲ್ಲಿ ನೀರಾವರಿಯಲ್ಲಿ ನಾವು ನೋಡ್ತಾ ಇರ್ತೀವಿ, ರೈತರು ಏನು ಮಾಡ್ತಾರೆ, ಭಾಳಷ್ಟು ನೀರನ್ನು ಬಿಡೋದ್ರಿಂದ ಏನಾದ್ರು ಸಮಸ್ಯೆ ಆಗತ್ತೆ ಕಡಲೆಗೆ. ನೀರನ್ನು ನಿರ್ವಹಣೆ ಮಾಡೋದು ಹೇಗಂತೀರಿ, ಎಷ್ಟು ನೀರು ಬೇಕು ಕಡಲೆಗೆ? ಈಗ ಸಾಮಾನ್ಯವಾಗಿ ಇದು ಮಳೆ ಆಶ್ರಿತ ಬೆಳೆ ಆಗಿದ್ರಿಂದ ನಾವು ಇದನ್ನು ಹೆಚ್ಚಾಗಿ ಮಳೆ ಆಶ್ರಿತ, ಹೌದು ಮಳೆ ಒಂದು ಮಳೆ ಆದ್ರೆ ಸಾಕು ಬಂದ್ಬಿಡುತ್ತೆ, ಬಂದ್ಬಿಡ್ತದೆ. ಒಂದೆರಡು ಏನು ಹೂವು ಕಟ್ಟುವಾಗ ಮತ್ತು ಕಾಳು ಕಟ್ಟುವಾಗ ಮಳೆ ಬಂದರೆ ನಾವು ಮಳೆ ಆಶ್ರಿತದಲ್ಲೇ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಆದರೆ ಕೆಲವೊಮ್ಮೆ ನಾವು ಈಗಿನ ಪರಿಸ್ಥಿತಿ ನೋಡಿದಾಗ ಮಳೆ ಕೈ ಕೊಡ್ತದೆ ಅಂತ ಹೇಳಿ ನಾವು ಒಂದೆರಡು ನೀರಾವರಿ ಕೊಟ್ಟರೆ ಸಾಕು, ಇದನ್ನು ನಾವು ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಈಗ ಸಂದಿಗ್ಧ ಹಂತ ಅಂದರೆ ನಾವು ಹೂ ಆಡುವಾಗ ಹಂತದಲ್ಲಿ ಮತ್ತು ಕಾಳು ಕಟ್ಟುವ ಹಂತದಲ್ಲಿ ನಾವು ಎರಡು ನೀರು ಕೊಟ್ಟರೆ ಸಾಕು, ಅದಕ್ಕೆ ನಾವು ಹೆಚ್ಚಿನ ಇಳುವರಿಯನ್ನು ಹೆಚ್ಚಿನ ಕಾಳು ಕಟ್ಟಿ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಒಂದು ವಿಚಾರ ರೈತರು ಗಮನಿಸಬೇಕು, ಇಲ್ಲಿ ಬಹಳಷ್ಟು ನೀರನ್ನು ನಿಲ್ಲಿಸಬಾರ್ದು, ಲೈಟ್ ಆಗಿ ನೀರು ಹರಿದು ಹೋಗುವ ಹಾಗೆ ಒಂದೆರಡು ನೀರನ್ನು ಹಾಸಿದ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಬಸಿದು ಹೋಗುವಂತ ಮಣ್ಣಿನಲ್ಲಿ ಹೆಚ್ಚಿಗೆ ನೀರನ್ನು ಬಸಿದು ಹೋಗುವಂತ ನೀರಿನಲ್ಲಿ ನಾವು ಹೆಚ್ಚಿನ ನೀರು, ಈಗ ಕಪ್ಪು ಭೂಮಿಯಲ್ಲಿ ಬಿತ್ತಿರೋದ್ರಿಂದ ನೀರು ಬಹಳಷ್ಟು ಇದಾಗಿ ಬಿಡುತ್ತೆ, ನಿಂತು ಬಿಡುತ್ತೆ. ಇದು ಈ ಬೆಳೆಗೆ ಸೂಕ್ತವಲ್ಲ, ಯಾಕಂದ್ರೆ ರೋಗ ಬಹಳ ಒಣಗೋಗತ್ತೆ ಗಿಡಗಳು. ಆಮೇಲೆ ಈ ತಾವು ಹೇಳಿದಂತ ಈ ಎಲ್ಲಾ ಬೇಸಾಯ ಕ್ರಮಗಳನ್ನ ರೈತರು ಅನುಸರಿಸಿ ಕಡಲೆಯನ್ನ ಬೆಳೆದ್ರಪ್ಪ ಅಂತಂದ್ರೆ ಎಷ್ಟು ಇಳುವರಿಯನ್ನ ಪಡಿಬಹುದು ಒಂದು ಎಕರೆಗೆ? ಈಗ ಸಾಮಾನ್ಯವಾಗಿ ನಾವು ಕೀ ಬೇಸಾಯದಲ್ಲಿ ಅಂದ್ರೆ ಮಳೆ ಆಶ್ರಯದಲ್ಲಿ ಬೆಳೆದ್ರೆ ನಾವು 3.5 ರಿಂದ 4 ಕ್ವಿಂಟಲ್ ವರೆಗೆ ನಾವು ಇಳುವರಿಯನ್ನ ತಗೋಬಹುದು. ಅದೇ ನಾವು ನೀರಾವರಿಯಲ್ಲಿ ಬೆಳೆದಾಗ ನಮ್ಮಲ್ಲಿ ಹೆಚ್ಚಿನ ಇಳುವರಿ ಅಂದ್ರೆ ನೀವು 8 ರಿಂದ 10 ಕ್ವಿಂಟಲ್ ವರೆಗೆ ನೀವು ಇಳುವರಿಯನ್ನ ಪ್ರತಿ ಎಕರೆಗೆ ಪಡಿಬಹುದಾಗಿದೆ. ಇಲ್ಲಿ ಏನಾದರೂ ವಿಶೇಷವಾದಂತಹ ಸೂಚನೆಗಳು ರೈತರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ, ಏನಾದರೂ ಒಂದು ಸಲಹೆ ಸೂಚನೆಗಳು ರೈತರಿಗೆ? ಈಗ ಸಾಮಾನ್ಯವಾಗಿ ಅಂದ್ರೆ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ನಾವು ಏನ್ ಮಾಡಬೇಕಾಗ್ತದೆ, ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಈ ಕಡಲೆ ಬೆಳೆಯನ್ನು ನಾವು ಬಿತ್ತಿದಾಗ ಹೂ ಆಡೋ ಹಂತದಲ್ಲಿ ಮತ್ತೊಂದು ಕೆಲವೊಂದು ಪ್ರಯೋಗ ಪ್ರಕಾರ 2% ಯೂರಿಯಾ ಅಂತ ಹೇಳ್ತೇವೆ ನಾವು. ಅಂದ್ರೆ 1 ಲೀಟರ್ ನೀರಿಗೆ 720 ಗ್ರಾಂ ಯೂರಿಯಾ ಹಾಕಿ ಆ ಸೊಲ್ಯೂಷನ್ ಅನ್ನು ಹೂವಾಡುವಂತದ್ರಲ್ಲಿ ಹೊಡೆದೆ ಅಂದ್ರೆ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಅಲ್ಲದನ್ನು ನಾವು ಕುಡಿ ಚೂಟೋದು ಅಂತ ಹೇಳ್ತೇವೆ, ಅದು 30 ದಿವಸದಿಂದ 40 ದಿವಸಗಳ ಒಳಗೆ ನಾವು ಗಿಡದ ಕುಡಿಯನ್ನು ಚೂಟಿದಾಗ ಏನಾಗ್ತದೆ, ಹೆಚ್ಚಿನ ಟೊಂಗೆಗಳು ಬಂದು ಹೆಚ್ಚಿನ ಕಾಳಿನ ಇಳುವರಿಯನ್ನು ನಾವು ಪಡಿಬಹುದು ಅಂತ ಹೇಳಿ. ಇದರಲ್ಲಿ ಕೆಲವೊಂದು ಬಹಳ ಮುಖ್ಯ. ಮತ್ತೆ ಅದಲ್ಲದನ್ನು ನಾವು ಕೆಲವೊಮ್ಮೆ ಇದನ್ನ ಸಸ್ಯ ಸದೃಢವಾಗಿ ಮತ್ತು ಆರೋಗ್ಯವಾಗಿ ಬೆಳಿಲಿಕ್ಕೆ ನೆಪ್ತಲಿಕ್ ಅಸಿಟಿಕ್ ಅಸಿಡ್ ಅಂತ ಹೇಳಿ ನಾವು ಕೆಲವೊಂದು ಗ್ರೋತ್ ಪ್ರೊಮೋಟರ್ಸ್ ಅನ್ನ ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಬಿತ್ತಿದ 35 ದಿನಗಳಿಗೆ ನಾವು 20 PPM ಅಂದ್ರೆ 2 ml 100 ಲೀಟರ್ ನೀರಿನಲ್ಲಿ ಸಿಂಪರಣೆ ಮಾಡಿ ಅದರಲ್ಲಿ ಮಾಡಿದಾಗ ನಾವು ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಈ ಎಲ್ಲ ಕೆಲವೊಂದು ಸಸ್ಯ ಸಂರಕ್ಷಣೆ ಕ್ರಮಗಳು, ಅಲ್ಲದೆ ರೋಗ ಮತ್ತು ಕೀಟಗಳು ಕಂಡು ಬಂದಾಗ ನಾವು ಸಸ್ಯ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಅನ್ವರ್ಸಿದ್ರೆ ಸುಮ್ಮನೆ ನಮಗೆ ವೆಚ್ಚ ಜಾಸ್ತಿ ಆಗ್ತದೆ. ಮತ್ತು ನಿಮ್ಮ ಪ್ರತಿ ವರ್ಷ ಬರುವಂತ ರೋಗ ಮತ್ತು ಕೀಟಗಳು ನಿಮಗೆ ಗೊತ್ತಿದ್ರೆ ಒಂದು ಎರಡು ನೀವು ಮುಂಜಾಗ್ರತಾ ಕ್ರಮವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಅದಲ್ಲದೆ ಮತ್ತೊಂದು ಕೆಲವೊಂದಂದ್ರೆ ಶಿಫಾರಸು ಮಾಡಿದ ತಳಿಗಳನ್ನೇ ನಾವು ರೈತರು ಯೂಸ್ ಮಾಡಬೇಕಾಗ್ತದೆ. ಒಳ್ಳೇದು ಆನಂದ್ ಅವರೇ, ಇದುವರೆಗೆ ಕಡಲೆ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ. ನೀವು ಹೇಳಿದಂಗೆ ರೈತರು ಈ ಭಾಗಕ್ಕೆ ಶಿಫಾರಸು ಮಾಡಿದಂತ ತಳಿಯಾದಂತ JG11 ಇರ್ಬೋದು, BGD 103 ಇರ್ಬೋದು, GBM 2 ಇರ್ಬೋದು, ಮತ್ತು ಜೊತೆಗೆ ಅಣ್ಣಿಗೇರಿ ತಳಿಗಳು ಸಿಕ್ಕರೆ ಅದನ್ನು ರೈತರು ಬೆಳಿಬಹುದು. ಯಾಕಂದ್ರೆ ಅಣ್ಣಿಗೇರಿ ಬಹಳಷ್ಟು ಒಳ್ಳೆ ತಳಿ, ಅದು ಹಳೆ ತಳಿ ಅಂತ ಹೇಳ್ಬೋದು. ಈ ತಳಿಗಳನ್ನು ಉಪಯೋಗ ಮಾಡಿಕೊಂಡು ಅಕ್ಟೋಬರ್ 15 ರಿಂದ ನವೆಂಬರ್ 15 ರ ಒಳಗಾಗಿ ರೈತರು ಬಿತ್ತನೆಯನ್ನ ಮಾಡಿದ್ದೆ ಆದರೆ ಖಂಡಿತ ಇದರಲ್ಲಿ ಒಳ್ಳೆ ಇಳುವರಿಯನ್ನು ಪಡೆಯಬಹುದು. ಬೀಜೋಪಚಾರದ ಬಗ್ಗೆ ರೈತರು ಗಮನ ಹರಿಸಬೇಕಾಗಿದೆ. ವಿಶೇಷವಾಗಿ ಜೈವಿಕ ಗೊಬ್ಬರಗಳಾದಂಥ ರೈಜೋಬೆಮ್ ಇರ್ಬೋದು, PSB ಇರ್ಬೋದು, ಇವುಗಳಿಂದ ಉಪಚಾರವನ್ನು ಮಾಡಿ ಬಿತ್ತಿದ್ದೆ ಆತಪ್ಪ ಅಂತಂದರೆ ಕಡಲೆ ಒಳ್ಳೆ ಇಳುವರಿ ಬರ್ತದೆ. ರೈತರು ಸಾಕಷ್ಟು ನೋಡ್ತಾ ಇದ್ದೀವಿ ನಾವು, 10 ಕ್ವಿಂಟಾಲು 8 ಕ್ವಿಂಟಾಲ್ರಿಂದ 10-12 ಕ್ವಿಂಟಾಲ್ ತನಕ ಇಳುವರಿಯನ್ನು ರೈತರು ಪ್ರತಿ ವರ್ಷ ಪಡಿತಾ ಇದ್ದಾರೆ. ಒಂದು ಎಕರೆಗೆ ಒಳ್ಳೆ ಮಾರುಕಟ್ಟೆ ಬೆಲೆನೂ ರೈತರಿಗೆ ಸಿಗ್ತಾ ಇದೆ. 6,000 ಮೇಲೆ ರೇಟ್ ಬರ್ತಾ ಇದೆ. ರೈತರು ಕಡಲೆ ಅಂತೇಳಿ ಒಮ್ಮೆ ಕಡಲೆ ಇಡೀ ಒಂದು 50 ಎಕರೆ 60 ಎಕರೆ ಕಡಲೆ ಹಾಕೋದು ಬೇಡ, ಬೇರೆ ಬೇರೆ ಬೆಳೆಗಳಿಗೆ ಹೋಗಲಿ. ಆ ತಕ್ಕ ಮಟ್ಟಿಗೆ ಕಡಲೆ ಬೇಸಾಯನ ಮಾಡೋದ್ರಿಂದ ಲಾಭ ಇದೆ. ನೀವು ಹೇಳಿದಂಥ ಒಂದು ಪದ್ಧತಿಗಳನ್ನು ಅನುಸರಿಸಿ ರೈತರು ಕಡಲೆಯನ್ನು ಬೆಳೆದಿದ್ದರೆ ಒಳ್ಳೆ ಲಾಭವನ್ನು ಪಡ್ಕೋಬಹುದು. ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಕಡಲೆ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಆನಂದ್ ಕಂಬ್ಳೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ. ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು. ಹಸಿ ಕಸ ಹಸಿರು ಡಬ್ಬಕ್ಕೆ, ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ. ಬನ್ನಿ, ಬದಲಾವಣೆ ನಮ್ಮಿಂದಲೇ ಆಗಲಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಕೇಳಿ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಸಾವಯವ ಉತ್ಪಾದಕರ ಒಕ್ಕೂಟದ ಕಾರ್ಯಚಟುವಟಿಕೆಗಳ ಕುರಿತು ಒಕ್ಕೂಟದ ಅಧ್ಯಕ್ಷರಾದ ಕೃಪಾ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಪ್ರಾಂತೀಯ ಸಹಕಾರ ಸಾವಯವ ಒಕ್ಕೂಟದ ಸಂಘಗಳ ಒಕ್ಕೂಟ ಯಾವ ರೀತಿ ಇದು ಅಸ್ತಿತ್ವಕ್ಕೆ ಬಂತು, ಸಂಘಟನೆಯನ್ನು ಹೇಗೆ ಮಾಡಿಕೊಂಡ್ರು, ಎಷ್ಟು ಜನ ಸದಸ್ಯರು ಈ ಒಂದು ಒಕ್ಕೂಟದ ಅಡಿಯಲ್ಲಿ ಬರ್ತಾ ಇದ್ದಾರೆ, ಏನೇನು ಉತ್ಪನ್ನಗಳು ಇಲ್ಲಿ ಮಾರಾಟಕ್ಕೆ ಲಭ್ಯ ಆಗ್ತಾ ಇದೆ, ಏನೇನು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ ಎಂಬಂತ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿಗಳನ್ನು ಈ ಕುರಿತು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಈ ಒಂದು ಒಕ್ಕೂಟದ ಅಧ್ಯಕ್ಷರಾದಂತಹ ಕೃಪಾ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋಣ. ಕೃಪಾ ಅವರೇ ಹೇಳಿ, ಈ ಒಂದು ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಒಕ್ಕೂಟಗಳನ್ನು ಹೇಗೆ ರಚನೆ ಮಾಡಿಕೊಂಡಿರಿ, ಇದರ ಒಂದು ಪೂರ್ವ ತಯಾರಿ ಹೇಗಿತ್ತು? ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಸುಮಾರು 12 ತಾಲೂಕುಗಳು ಬರ್ತವೆ. 12 ತಾಲೂಕುಗಳಲ್ಲಿ ಸುಮಾರು 50 ಸಂಘಗಳನ್ನು ನಾವು ಸಾವಯವ ಗ್ರಾಮಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ. ಆ ಗ್ರಾಮಗಳಲ್ಲಿ ಸುಮಾರು ಒಂದೊಂದು ಗ್ರಾಮದಲ್ಲಿ 100-120 ಜನ ಸದಸ್ಯರಿದ್ದರು. ಆ ರೀತಿ ಇದ್ದಂಥ ಸದಸ್ಯರುಗಳಲ್ಲಿ ಒಟ್ಟು ನಾವು ಸೆಲೆಕ್ಟೆಡ್ ಸಾವಯವ 100% ಮಾಡೋಂಥವ್ರನ್ನ 3,000 ರೈತರನ್ನು ಒಳಗೊಂಡಂತೆ ದಾವಣಗೆರೆ ಮತ್ತು ಚಿತ್ರದುರ್ಗ ಪ್ರಾಂತೀಯ ಸಹಕಾರ ಸಾವಯವ ಕೃಷಿಕರ ಒಕ್ಕೂಟ ಎಂದು ನಾವು ನಾಮನಿರ್ದೇಶನ ಮಾಡಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಕೋಆಪರೇಟಿವ್ ಆ್ಯಕ್ಟಲ್ಲಿ. ಈಗ ರೈತ ಬಾಂಧವರು ಮೊದಲೇ ಸಾವಯವನ್ನು ಬೆಳೆಸಿದ್ರ ಅಥವಾ ಸಾವಯವದಲ್ಲಿ ನಿಮ್ಮ ಉತ್ತೇಜನದ ಮೇರೆಗೆ, ನಿಮ್ಮ ಪ್ರೋತ್ಸಾಹದ ಮೇರೆಗೆ ರೈತರು ಸ್ಟಾರ್ಟ್ ಮಾಡಿದ್ರೆ ಹೇಗೆ? ಮೊದಲೇ ಇದು 10 ವರ್ಷಗಳಿಂದ ಸಾವಯವ ಕೃಷಿ ನಡೀತಾ ಇತ್ತು. ಆ ಸಾವಯವ ಕೃಷಿ ನಡೀತಾ ಇರಬೇಕಾದಾಗ ಅವನು ಮಾರುಕಟ್ಟೆ ವ್ಯವಸ್ಥೆ ಇರಲಿಲ್ಲ ನಮಗೆ. ಆ ಮಾರುಕಟ್ಟೆ ವ್ಯವಸ್ಥೆ ಬೇಕು ಅಂತ ನಾವು ನಮ್ಮ ಮಾನ್ಯ ಆಗಿನ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರ ಹತ್ರ ಕೇಳಿದಾಗ ಅವರು ಮಾರುಕಟ್ಟೆ ವ್ಯವಸ್ಥೆಗೆ ನೀವೇ ಪ್ರೋಸೆಸ್ ಮಾಡಿ, ನೀವೇ ಮಾರ್ಕೆಟ್ ಮಾಡಿ ಅನ್ನುವ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿರು. ಅದೇ ರೀತಿ ನಾವು ಕೂಡ ಒಂದು ಪ್ರೊಸೆಸಿಂಗ್ ಯೂನಿಟ್ ಮಾಡಬೇಕು. ನಮ್ಮಲ್ಲಿ ಅತಿ ಹೆಚ್ಚು ಬೆಳೆಯುವಂಥದ್ದು ಮಿಲೆಟ್ ಆಗಿರೋದ್ರಿಂದ ಮಿಲೆಟನ್ನೇ ನಾವು ಆಯ್ಕೆ ಮಾಡಿ, ಸಿರಿಧಾನ್ಯಗಳನ್ನೇ ಆಯ್ಕೆ ಮಾಡಿ ಅದರ ಪ್ರೊಸೆಸಿಂಗ್ ಯೂನಿಟನ್ನು ಮಾಡಿ ಮಾರ್ಕೆಟಿಗೆ ಹೋಗಬೇಕು ಅನ್ನೋ ಒಂದು ಹೆಜ್ಜೆಯನ್ನು ಇಟ್ವಿ. ಆ ಮುಖಾಂತರ ದಾವಣಗೆರೆಯಲ್ಲಿ ಒಂದು ಸಿರಿಧಾನ್ಯ ಪ್ರೊಸೆಸಿಂಗ್ ಘಟಕವನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಈಗಾಗಲೇ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಅಂತಾರಾಜ್ಯ ಮಟ್ಟದಲ್ಲಿ ನಾವು ಹೆಸರುವಾಸಿಯಾಗಿರುವಂಥ ಒಂದು ನಮ್ಮ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ಮಾರುಕಟ್ಟೆ ಮಾಡ್ತಾ ಇದ್ದೀವಿ. ಸುಮಾರು ಒಂದು 10 ಕೋಟಿ ವ್ಯವಹಾರವನ್ನು, ವಹಿವಾಟವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಬರೇ ಅಕ್ಕಿಯನ್ನು ಮಾಡಿ ಮಾರಾಟ ಮಾಡೋದಿಲ್ಲ, ಅದರ ಜೊತೆಗೆ ಪಾರಾಬಾಯಿಲ್ ಅಕ್ಕಿಗಳು, ರವೆಗಳು, ಹಿಟ್ಟುಗಳು, ಮತ್ತು ಶಾವಿಗೆ, ಪಾಸ್ತಾ, ಮಾಲ್ಟು, ಮತ್ತು ಬಿಸ್ಕೆಟ್ಗಳು, ಅವಲಕ್ಕಿಗಳು, ಮತ್ತು ಬ್ರೇಕ್ಫಾಸ್ಟ್ ಸೀರಿಯಲ್ಲು, ಇಂಥವುಗಳನ್ನು ಉಪ ಉತ್ಪನ್ನಗಳನ್ನು ಅತಿ ಹೆಚ್ಚಾಗಿ ಮಾಡಿದ್ದೇವೆ. ಈಗ ಅವುಗಳಿಗೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೇವೆ. ಇದನ್ನ ಸಂಸ್ಕರಣೆ ಹೇಗೆ ಮಾಡ್ತೀರಿ? ರೈತ ಬಾಂಧವರು ಬೆಳೆದಂತನ್ನ ನೇರವಾಗಿ ತೆಗೆದುಕೊಂಡು ಬಿಟ್ಟು ನಿಮ್ಮ ಯಂತ್ರೋಪಕರಣಗಳಲ್ಲಿ ಸಂಸ್ಕರಣೆ ಮಾಡ್ತೀರಾ ಹೇಗೆ, ಅಥವಾ ರೈತರು ತಮ್ಮ ಮಟ್ಟದಲ್ಲಿ ಸಂಸ್ಕರಣೆ ಮಾಡ್ತಾರೆ ಹೇಗೆ? ರೈತರು ಹಾಗೆ ಕೊಡ್ತಾರೆ, ಅವುಗಳನ್ನ ನಮ್ಮ ಪ್ರೊಸೆಸಿಂಗ್ ಘಟಕದಲ್ಲಿ ಪ್ರೀ ಕ್ಲೀನಿಂಗ್, ಡಿಸ್ಟೋನಿಂಗ್ ಮತ್ತು ಶೆಲ್ಲಿಂಗ್ ಮಾಡಿ ಆನಂತರ ಅದನ್ನು ಗ್ರೇಡಿಂಗ್ ಮಾಡಿ ಸಾಟೆಕ್ಸ್ ಮಾಡಿ ಪ್ಯಾಕಿಂಗಿಗೆ ರೆಡಿ ಆಗುತ್ತೆ. ಅದ ನಂತರ ಉಪ ಉತ್ಪನ್ನಗಳಿಗೆ ಅದನ್ನ ರವೆಗಳು ಮಾಡುವಂಥದ್ದು, ಪರಬಾಯಿಲ್ ಮಾಡುವಂಥದ್ದು ಮತ್ತು ಶಾವಿಗೆ ಮಿಷಿನ್ನಲ್ಲಿ ಶಾವಿಗೆ ಮಾಡುವಂಥದ್ದು, ಪಾಸ್ತಾ ಮಾಡುವಂಥದ್ದು, ಅವಕ್ಕೆಲ್ಲ ಒಂದು ವ್ಯವಸ್ಥಿತವಾದಂಥ ಒಂದು ಚೈನ್ ಲೈನ್ ಇದೆ. ಅಂದರೆ ಗ್ರೇಡಿಂಗ್ ಮಾಡೋದು ಅಂದರೆ ಮುಖ್ಯ ಉತ್ಪನ್ನ ಉಪ ಉತ್ಪನ್ನಗಳನ್ನು ಏನು ವರ್ಗೀಕರಣ ಮಾಡ್ಕೊಂಡಿದೆ ಹೇಗೆ? ಹೌದು, ವರ್ಗೀಕರಣ ಮಾಡಿ ಒಂದು ಎರಡು ದೊಡ್ಡ ಶೆಡ್ಗಳು ಮಾಡಿದ್ದೀವಿ. ಎರಡು ಶೆಡ್ನಲ್ಲಿ ಈ ಕೆಲಸ ನಡೀತದೆ. ಪ್ಯಾಕಿಂಗ್ ವ್ಯವಸ್ಥೆ ಹೇಗೆ? ಪ್ಯಾಕಿಂಗ್ ಮ್ಯಾನ್ಯುಯಲ್ ಪ್ಯಾಕಿಂಗ್ ಮಾಡ್ತಿದ್ವಿ, 1 kg ಪ್ಯಾಕಿಂಗು, 1/2 kg ಪ್ಯಾಕಿಂಗು. ನಂದು ಬಹುಶಃ ಹೋಗ್ತಾ ಇರೋದು 25 kg ಪ್ಯಾಕಿಂಗ್ಗೆ ಭಾಳ ಹೋಗೋದ್ರಿಂದ 25 kg ಪ್ಯಾಕಿಂಗಿಗೆ ಒಂದು ಕಂಪ್ಯೂಟರೈಸ್ಡ್ ಯೂನಿಟೇ ಇದೆ. ಸಣ್ಣ ಸಣ್ಣ ಪ್ಯಾಕೆಟ್ ಅಂತಂದ್ರೆ ಚಿಕ್ಕ ಕುಟುಂಬಕ್ಕೆ ಏನಾದರೂ kg ಲೆಕ್ಕದಲ್ಲಿ ನಿಮ್ಮ ಪ್ಯಾಕಿಂಗ್ ವ್ಯವಸ್ಥೆ? ಅದು ಕೂಡ ಇದೆ, 1/2 kg ಮತ್ತು 1 kg ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಸರ್ಟಿಫೈಡ್ ಏನಾದ್ರು ಮಾಡ್ಕೊಂಡ್ರೆ? ಹೌದು, ಈಗ ನಾವೆಲ್ಲ ಮಾಡ್ತಾ ಇರೋರು ಆರ್ಗ್ಯಾನಿಕ್ ಸರ್ಟಿಫೈಡ್ ಫಾರ್ಮರ್ಸ್. ಈ 3,000 ಜನ 10,000 ಎಕರೆಯಲ್ಲಿ ಸಾವಯವದಲ್ಲಿ ಬೆಳೆದಂತ ಪದಾರ್ಥಗಳನ್ನು ಸುಮಾರು 9ನೇ ವರ್ಷದಲ್ಲಿ ಸಾವಯವ ಕನ್ವರ್ಷನ್ ಆಗಿರೋ ಅಂತ ಏರಿಯಾ ಇದು. ಇಲ್ಲೇ ಬೆಳೆದಂತ ಪದಾರ್ಥಗಳನ್ನ ನಾವು ಖರೀದಿ ಮಾಡ್ತಾ ಇದೀವಿ. ಆ ಖರೀದಿ ಮಾಡಿ ನಾವು ಸರ್ಟಿಫೈಡ್ TC ಕೊಡ್ತಾ ಇದೀವಿ. ಬೇರೆ ನಮ್ಮಿಂದ ಖರೀದಿ ಮಾಡ್ತಾರೋ ದೊಡ್ಡದಾಗಿ ದೊಡ್ಡ ದೊಡ್ಡವರು, ಬಿಗ್ ಬ್ಯಾಸ್ಕೆಟ್ ಇರ್ಬೋದು, ಟಾಟಾ ಇರ್ಬೋದು, ITC ಇರ್ಬೋದು, ಇಂಥ ದೊಡ್ಡ ದೊಡ್ಡ ಕಂಪ್ನಿಯವರು ಖರೀದಿ ಮಾಡೋದು ಎಲ್ಲರಿಗೂ ನಾವು TC ಕೊಡ್ತಾ ಇದ್ದೀವಿ. ಅಂತಂದ್ರೆ ನಿಮ್ಮ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲೂ ಕೂಡ ನೋಡಬಹುದು? ಹೌದು ಹೌದು, ನಮ್ಮಲ್ಲಿ ಈಗ ನಮ್ಮ ಪ್ಯಾಕೆಟ್ ನಲ್ಲಿ ಬಹುಶಃ ತಾವು ನೋಡಿರಬಹುದು, ಅದರಲ್ಲಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ನ ಒಂದು ಚಿತ್ರಣ ಕೂಡ ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಯಾವ ಕಂಪನಿ ಮಾಡಿದೆ ಅನ್ನೋದು ಇದೆ, ಮತ್ತೆ ನಮಗೆ ಸಹಾಯ ಮಾಡಿದಂತ ಕೃಷಿ ಇಲಾಖೆ ಮುದ್ರೆ ಕೂಡ ಅದರಲ್ಲಿ ಇದೆ. ಕೃಷಿ ಇಲಾಖೆ ಯಾವ ರೀತಿ ಸಹಾಯ ಮಾಡಿದ್ರು ತಮಗೆ? ಕೃಷಿ ಇಲಾಖೆಯಿಂದನೇ ನಾವು ಒಂದು ಸಂಘ ಮಾಡಿ ಹೊರಹೊಮ್ಮಿರೋದು. ಕೃಷಿ ಇಲಾಖೆ ಮೂಲ ಬಂಡವಾಳವಾಗಿ ಮಿಷಿನರಿಗೆ ಸ್ವಲ್ಪ ದುಡ್ಡು ಕೊಡ್ತು, ಮೊದಲು 25 lakh ಕೊಡ್ತು, ಮತ್ತೆ 25 lakh ಕೊಡ್ತು, ಹೀಗೆ ನಮಗೆ ಟೋಟಲ್ ಆಗಿ ಇವತ್ತಿನವರೆಗೂ 1 crore ದುಡ್ಡವನ್ನು ಹಣವನ್ನು ನಮ್ಮ ಸಂಸ್ಥೆಗೆ ನೀಡಿತು. ಆ ಹಣದಿಂದ ನಾವು ಇವತ್ತು ಈ ಎಲ್ಲ ಮಿಷಿನ್ಗಳನ್ನು ತರೋದಕ್ಕಾಯಿತು. ಅವ್ರ ದುಡ್ಡಿನ ಜೊತೆಗೆ ನಾವು ಬ್ಯಾಂಕ್ ಸಹಾಯದಿಂದ ನಾವು ಒಂದು 3-4 crore ಸಾಲ ಮಾಡಿದ್ದೀವಿ. ಆ ಸಾಲಗಳನ್ನೆಲ್ಲ ಒದಗಿಸ್ಕೊಂಡು ಇವತ್ತು ನಾವು ಬೃಹದಾಕಾರವಾಗಿ ಬೆಳೀತಾ ಇದ್ದೇವೆ. ನಮ್ಮ ಪ್ರಾಡಕ್ಟ್ಗಳು ಜೈಕೇಶವ್ ಎಕ್ಸ್ಪೋರ್ಟ್ ಅಂತ ಒಂದು ಎಕ್ಸ್ಪೋರ್ಟ್ ಕಂಪ್ನಿಯ ಮೂಲಕ ಕೆನಡಾ, ಆಸ್ಟ್ರೇಲಿಯಾ, US ಕೂಡ ನಮ್ಮ ಪ್ರಾಡಕ್ಟ್ಗಳು ಹೋಗ್ತಾ ಇದೆ. ಇದರ ಲೆಕ್ಕಪತ್ರಗಳ ನಮ್ಮ ಮಾರಾಟ ವ್ಯವಸ್ಥೆಯನ್ನು ಆ ಲೆಕ್ಕಪತ್ರ ನೋಡೋದಕ್ಕಾಗಿನೇ ಒಂದು ವಿಭಾಗ ಇದೆ. ಅಕೌಂಟ್ಸ್ ಸೂಪರಿಂಟೆಂಡೆಂಟ್ ಇದ್ದಾರೆ, ಮತ್ತೆ ಅವರು ಅಸಿಸ್ಟೆಂಟ್ ಆಗಿ 3 ಕೆಲಸ ಮಾಡ್ತಾರೆ, ಮತ್ತೆ ಏನು ಸರ್ಟಿಫಿಕೇಶನ್ಗೋಸ್ಕರನೇ ಒಂದು 4 ಇದ್ದಾರೆ, ಅವರು ಸರ್ಟಿಫಿಕೇಶನ್ನಿಂದೇ ನೋಡ್ತಾರೆ ಅವರು ವರ್ಷ ಪೂರ್ತಿ ಈ ರೀತಿಯ ಮಾಡ್ತಾ ಇರೋದು. ಈಗ ಚಿತ್ರದುರ್ಗ ಮತ್ತು ದಾವಣಗೆರೆ ಎರಡೂ ಒಕ್ಕೂಟಗಳ ಸೇರಿ ಎಷ್ಟು ಜನ ಸದಸ್ಯರಿದ್ದಾರೆ? 3,000 ಸದಸ್ಯರಿದ್ದಾರೆ. ಪ್ರಾರಂಭದಲ್ಲಿ ಒಕ್ಕೂಟವನ್ನು ರಚನೆ ಮಾಡಬೇಕಪ್ಪ ಅಂದ್ರೆ ಫಾರ್ಮರ್ಸ್ ರೈತರಿಂದ ಹೇಗೆ ಅದನ್ನ ಸಂಘಟನೆ ಮಾಡಿದ್ರು? ಮೊದಲು ಅಲ್ಲಿ ವಿಲೇಜ್ ಅಲ್ಲಿ ಒಂದೊಂದು ಸಂಘಗಳಿದ್ವು, ಆ ಸಂಘಗಳನ್ನ ಮೆಂಬರ್ಸ್ ಮಾಡಿ ನಾವು ನಮ್ಮ ಈ ಒಕ್ಕೂಟಕ್ಕೆ ಮೆಂಬರ್ಶಿಪ್ ತಗೊಂಡಿದ್ದೀವಿ. ತರಬೇತಿಗಳು ರೈತರಿಗೆ ಮಾಹಿತಿ ಕೊಡೋದಾಗಲಿ ಬೆಳವಣಿಗೆ ಏನೋ ತಾಂತ್ರಿಕ ಮಾಹಿತಿ ಪ್ರತಿ ವರ್ಷ ಸುಮಾರು 1-5 ತರಬೇತಿಗಳನ್ನ ಪ್ರತಿ ವಿಲೇಜ್ಗೆ ನಾವು ಕೊಡ್ತಾ ಇದ್ದೀವಿ. ಯಾವ ರೀತಿ ಬೆಳೆಯೋದು, ಸಂಸ್ಕರಣೆ ಮತ್ತು ಯಾವ ರೀತಿ ಗ್ರೇಡಿಂಗ್ ಮಾಡಿ ಆರ್ಗ್ಯಾನಿಕ್ ನಲ್ಲೇ ಬೆಳೆಯೋದಕ್ಕೆ ಅದನ್ನು ಮರಿತಾ ಇದ್ದಾರೆ ಕೆಲವರು. ಸರಿ, ಪಕ್ಕದ ಹೊಲಗಳು ಬೇರೆ ಹೊಲಗಳಿಗೆ ಔಷಧಿ ಹಾಕೋದು, ಗೊಬ್ಬರ ಹಾಕೋದನ್ನು ರೂಢಿ ಮಾಡ್ಕೊಂಡು ಇದಕ್ಕೂ ಹಾಕೋಕ್ಕೆ ನೀವು ಯೋಚನೆ ಮಾಡ್ತಾರೆ. 9 ಮಾಡಿದ್ನ ಒಳಗೆ ಉಣ್ತೇನು ತೊಳಿಬೇಡ್ರಿ ಎಂದು ನಾವು ಏನು ಮಾಡ್ತೀವಿ, ಇಲ್ಲ ಇದನ್ನು ನೀವು ಹಿಂಗೆ ಬೆಳಿಬೇಕು ಅಂತ ಮತ್ತೆ ನಮ್ಮ ವಿಲೇಜಿಗೆ ಒಬ್ಬೊಬ್ಬರನ್ನ ನಮ್ಮ ಹುಡುಗರನ್ನ ನೇಮಿಸಿದ್ದೀವಿ. ಅಂದರೆ ಬಂದಂಥ ಲಾಭಾಂಶದಲ್ಲಿ ಡಿವಿಡೆಂಡ್ ಹೇಗೆ ಅದನ್ನು ಲೆಕ್ಕಪತ್ರ ಹಾಕಿ ಮಾಡ್ತೀರಿ ರೈತರಿಗೆ? ಈ ಕೋಆಪರೇಟಿವ್ ಆ್ಯಕ್ಟ್ನಲ್ಲಿ ಮಾಡಿರೋದ್ರಿಂದ ಸರ್ಕಾರಿ ನಿಯಮದ ಅನುಸಾರ ಬಂದ 10% 15% 20% ನಾವು ಡಿವಿಡೆಂಡನ್ನು ಎಲ್ಲ ಸಂಘಗಳಿಗೂ ಡಿವಿಡೆಂಡನ್ನು ಹಂಚುತ್ತೀವಿ. ಕೃಪಾ ಅವರೇ, ಪ್ರಾರಂಭದಲ್ಲಿ ನಿಮ್ಮ ಒಕ್ಕೂಟ ರಚನೆ ಆಗಿದ್ದರಿಂದ ಇಲ್ಲಿವರೆಗೂ ನಿಮ್ಮ ಬೆಳವಣಿಗೆ ಇದು ಹೇಗೆ ಬೆಳೆದು ಬಂತು? ನಿಮಗೇನಾದರೂ ಕಷ್ಟ ಅನ್ನಿಸುತ್ತಾ? ಕಷ್ಟ ಏನಿಲ್ಲ, ಸರ್ಕಾರ ಸಪೋರ್ಟ್ ಮಾಡಿದೆ, ಜನನೂ ಸಪೋರ್ಟ್ ಮಾಡಿದ್ದಾರೆ, ನನ್ನ ರೈತರು ಸಪೋರ್ಟ್ ಮಾಡಿದ್ದಾರೆ. ಆ ರೀತಿ ಇರೋದ್ರಿಂದ ಇವತ್ತು ನನ್ನ ಪ್ರಾಡಕ್ಟು ಅಂದರೆ ಕ್ವಾಲಿಟಿ ಇರೋದ್ರಿಂದ ಎಲ್ಲ ಕಡೆಗೂ ಈ ಪ್ರಾಡಕ್ಟ್ ಬೇಕು, ಇದೇ ದೇಶಿ ಆರ್ಗ್ಯಾನಿಕ್ಗೆ ಬೇಕು ಅಂತ ಕೇಳಿ ಪಡೆಯುವಂಥ ಸ್ಥಿತಿ ಆಗಿದೆ. ನಾನು ಬೆಳೆದು ಬಂದಿರೋದು ಚೆನ್ನಾಗಿ ಈಸಿಯಾಗೆ ಹೋಗ್ತಾ ಇದ್ದೀವಿ, ಯಾವ ತೊಂದರೆಗಳು ಇಲ್ಲ, ನಾವೇನು ಪ್ರಚಾರ ಮಾಡಿಲ್ಲ, ಏನೇ ಇಲ್ಲ, ಬಾಯಿಂದ ಬಾಯಿಗೆ ಹೋಗಿನೇ ಇವತ್ತು 10 crore ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಈ ವರ್ಷ ನಾವು ಕನಿಷ್ಠ ಒಂದು 25 crore ಮಾಡಬಹುದು, ಯಾಕಂದರೆ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ಗಳು ಭಾಳ ಬಿಟ್ಟಿದ್ದೀನಿ ಈ ವರ್ಷ, ಹೋಗ್ತೀವಿ ಅಂತ ನನ್ನ ಅನಿಸಿಕೆ. ಕೃಪಾ ಅವರೇ, ಬಳಕೆ ಮಾಡುವಂಥ ಒಂದು ವಿಧಾನ ನೀವು ನೋಡ್ತಾ ಇದ್ದೀರಿ ಸುಮಾರು ವರ್ಷಗಳಿಂದ, ಈ ಸಾವಯವ ವಸ್ತುಗಳನ್ನು ಅಥವಾ ಈ ಒಂದು ಸಿರಿಧಾನ್ಯಗಳ ಉತ್ಪನ್ನಗಳನ್ನು ಬಳಕೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ ನಿಮಗೆ ಅನಿಸುತ್ತಾ? ಹೌದು, ಹೆಚ್ಚಾಗಿದೆ. ಹಂಗೆ ಬಿಡುವ ಸಂಖ್ಯೆನು ಹೆಚ್ಚಾಗಿದೆ. ರೋಗ ಬಂದಾಗ ಸಿರಿಧಾನ್ಯ ಬೇಕು ಅಂತ ಬರೋರಿದ್ದಾರೆ, ಆರಾಮಾದ ತಕ್ಷಣ ಸಿರಿಧಾನ್ಯ ಬಿಟ್ಟು ಮತ್ತೆ ಯಥಾಸ್ಥಿತಿಗೆ ಹೋಗೋರಿದ್ದಾರೆ. ಆದರೆ ಕೆಲವರು ಏ ಇಲ್ಲಪ್ಪ ನಾನು ಇರೋವರೆಗೂ ಇದನ್ನೇ ತಿನ್ನಬೇಕು ಅನ್ನೋರಿದ್ದಾರೆ, ಇಲ್ಲ ಆರೋಗ್ಯವಾಗಿರ್ಬೇಕು ಅಂದರೆ ನಾವು ಸಿರಿಧಾನ್ಯ ತಿನ್ನಬೇಕು ಅನ್ನೋರು ಇದ್ದಾರೆ. ಬೇರೆ ದೇಶಗಳಲ್ಲಿ ಇದಕ್ಕೂ ಮುಗಿಬೀಳ್ತಾ ಇದ್ದಾರೆ. ಈಗ ಕೆನಡಾದಲ್ಲಿರೋರು ಆಸ್ಟ್ರೇಲಿಯಾದಲ್ಲಿರೋರು ನಮ್ಮ ದೇಶದವರೇ, ಆ ದೇಶ ನಮ್ಮ ದೇಶದವ್ರು ಹೋಗಿರೋರೆಲ್ಲ ಸಿರಿಧಾನ್ಯ ತಿನ್ನಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಮ್ಮ ದೇಶದಲ್ಲೇ ಇದು ಈಸಿಯಾಗಿ ಸಿಗುತ್ತೆ, ಇದನ್ನು ಕಡಿಮೆ ಮಾಡೋರಿದ್ದಾರೆ. ಆಮೇಲೆ ರೆಡಿ ಟು ಈಟ್ ಬೇಕು ಜನಕ್ಕೆ. ನೋಡಿ, ಇಷ್ಟೆಲ್ಲ ಸಂಸ್ಕರಣೆಗಳನ್ನು ಮಾಡಿ ಸ್ವಚ್ಛ ಮಾಡಿ ಪ್ಯಾಕಿಂಗ್ ಮಾಡಿ ಒಂದು ಬೋಗುಣಿಯಲ್ಲಿ ಬಿಸಿ ಮಾಡ್ಕೊಂಡು ಕುಡೀರಿ ಅನ್ನೋಂಥ ಒಂದು ಮಟ್ಟದಲ್ಲಿ ಹೋದ್ರೂ ಕೂಡ ಜನ ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಹಿಂದೇಟಾಗ್ತಾರೆ. ಏನಂತೀರಿ ಕೃಪಾ ಅವರೇ? ಇದಕ್ಕೆ ಶ್ರಮ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಮ್ಮ ಜನಕ್ಕೆ. ನಾವು ಅದಕ್ಕೆ ಯೋಚನೆ ಮಾಡಿ ರೆಡಿ ಟು ಈಟ್ ಹಾಕ್ಬೇಕು. ಅದಕ್ಕೆ ಫ್ಲೇಕ್ಸ್ಗಳು ಮಾಡಿದ್ದೀವಿ, ಒಂದು ಬೋಲಿಗೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಏನು ಫಾರಿನ್ನವರು ಬೆಳಗಿನ ಉಪಹಾರ ತಿಂತಿದ್ರು ಹಂಗೆ ನಾವು ಬ್ರೇಕ್ಫಾಸ್ಟ್ ಸೀರಿಯಲ್ಗಳನ್ನು ಮಾಡಿದ್ದೀವಿ. ಅದನ್ನ ಈಸಿಯಾಗಿ ಅವೈಲಬಲ್ ಆಗುತ್ತೆ. ಬೆಳಗಿನ ಉಪಹಾರಗಳೇ ಬೇಕಾಗಿಲ್ಲ, ಇದನ್ನು ಒಂದು ಹಾಲಿಗೆ ಹಾಕ್ಕೊಂಡು ತಿಂದರೆ ಎಲ್ಲ ಕೋಟಿಂಗ್ ಲೈನ್ ಇರುತ್ತೆ, ಎಲ್ಲ ಇರುತ್ತೆ, ಅದಕ್ಕೆ ಏನೇನು ಇರಬೇಕು ವಿಟಮಿನ್ಗಳು ಎಲ್ಲವೂ ಇರುತ್ತೆ. ಆ ರೀತಿ ಜನಕ್ಕೇನು ಬೇಕೋ ಅದನ್ನು ನಾವು ಕೊಡೋಕ್ಕೆ ರೆಡಿ ಆಗಿದ್ದೀವಿ. ಅದನ್ನು ಮುಂದುವರೆಸಲಿ, ಎಲ್ಲ ಜನಗಳೂ ಸಾವಯವದಲ್ಲಿ ಬೆಳೆದಂಥ ಈ ಸಿರಿಧಾನ್ಯಗಳನ್ನು ಬಳಸ್ರಿ, ಆರೋಗ್ಯವಂತರಾಗಿರಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವು ಆರೋಗ್ಯಕ್ಕಾಗಿ ಆಹಾರ ದೇಶಿ ಆರ್ಗ್ಯಾನಿಕ್ ಎಂಬಂಥ ಒಂದು ಲೇಬಲನ್ನು ಕೊಟ್ಟು ಸರ್ಟಿಫೈಡನ್ನು ಮಾಡಿಕೊಂಡಿದ್ದೀರಿ. ಏನೇನು ಉತ್ಪನ್ನಗಳು ಈ ಒಂದು ಮಾರಾಟದ ವ್ಯವಸ್ಥೆಯಲ್ಲಿ ಒಳಗೊಂಡಿದ್ದಾವೆ ತಮ್ಮದು? ಇದರಲ್ಲಿ ಬಹುಮುಖ್ಯವಾಗಿ ಅಕ್ಕಿಗಳು, ಸಾವಯವ ಅಕ್ಕಿಗಳು, ಸಿರಿಧಾನ್ಯ ಅಕ್ಕಿಗಳು, ಅದರ ಜೊತೆಗೆ ಸಿರಿಧಾನ್ಯದ ಪಾರಾಬಾಯಿಲ್ ಅಕ್ಕಿಗಳು, ರವೆಗಳು, ಶಾವಿಗೆ, ಪಾಸ್ತಾ, ನೂಡಲ್ಸು, ಮತ್ತು ಅವಲಕ್ಕಿ, ಮತ್ತು ಫ್ಲೇಕ್ಸ್ಗಳು, ಹಿಟ್ಟುಗಳು, ಇದರದ್ದೇ ಸಂಬಂಧಪಟ್ಟಂಥ ಹಿಟ್ಟುಗಳು, ಬಿಸ್ಕೆಟ್ಗಳು, ಇವನ್ನೆಲ್ಲ ಮಾಡಿದ್ದೀವಿ. ಅಂದರೆ ಸಿಟಿಯಲ್ಲಿ ಏನೀಗ ನಾವು ಜಂಕ್ ಫುಡ್ಡನ್ನು ಈಕ್ವಲೆಂಟ್ ಮಾಡುವಂಥ ಒಂದು ಪದಾರ್ಥಗಳನ್ನು ನಾವು ಸಾವಯವ ರೀತಿಯಲ್ಲಿ ಮುಖ್ಯವಾಗಿ ಆರಿದು ನಮ್ಮ ಮಿಲ್ಲೆಟ್ಸಲ್ಲಿ ದೊರೆತಿದ್ದಾವೆ. ಹೌದು, 100 ಅದು ಬಹಳ ಸಂತೋಷ. ಹೌದು ಸಾಹೇಬ್. ಈಗ ನಮ್ಮಲ್ಲಿ ಏನಾಗಿದೆ ಅಂತಂದರೆ ಅದರಕ್ಕೆ ಸಿಹಿ ಇರಬೇಕು, ಉದರಕ್ಕೆ ಏನು ಆದರೂ ನಡೀತದೆ, ನಾಲಿಗೆ ರುಚಿಯನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಗಮನಿಸ್ತೀವಿ. ಏನು ಹೇಳ್ತಾರೆ ಕೃಪಾ ಅವರೇ, ಈಗ ಇಷ್ಟೆಲ್ಲ ತಂತ್ರಜ್ಞಾನ ಅವೇರ್ನೆಸ್ ಇದ್ರೂ ಕೂಡ ನಾವು ಮಿಲ್ಲೆಟ್ಸನ್ನು ನಮ್ಮ ಪೂರ್ವಜರು ಏನು ಬೆಳೆತಿದ್ರು, ಗಟ್ಟಿಮುಟ್ಟಾಗಿದ್ದರು, ಅದನ್ನು ಬಳಕೆ ಮಾಡೋಕ್ಕೆ ನಾವು ಯಾಕೆ ಹಿಂಗೆ ಹಿಂದೇಟು ಹಾಕ್ತಿದ್ದೀವಿ ಅಂತ ಹೇಳ್ತೀರಿ ತಾವು ಉದ್ಯಮಿಗಳಾಗಿ? ಇದು ಸಿಹಿ ಅಂಶ ಇಲ್ಲದಿರುವುದು, ಇದರಲ್ಲಿ ನಾರಿನ ಅಂಶ ಹೆಚ್ಚಾಗಿರುವುದು. ಸಿಹಿ ಅಂಶ ಹೆಚ್ಚು ಇರುವಂತಹ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಕಾಶನ್ ಕೊಡುತ್ತೆ ಮತ್ತೆ ಮತ್ತೆ ಅದನ್ನು ತಿನ್ನಬೇಕು ಅಂತ. ಇದು ಕಾಶನ್ ಕೊಡಲ್ಲ, ಹಂಗಾಗಿ ನಾವು ಇದನ್ನು ಟೇಸ್ಟಿಯಾಗಿ ಪ್ರೋಸೆಸ್ ಮಾಡಿರೋದ್ರಿಂದ ಏನು ವ್ಯಾಲ್ಯೂ ಅಡಿಷನ್ ಐಟಮ್ಗಳಿದಾವೋ ಮತ್ತೆ ಮತ್ತೆ ಅದೇ ಬೇಕು ಅಂತ ಬರುವಂತೆ ನಾವು ಕೂಡ ಮಾಡಿದ್ದೀವಿ. ಅದು ತಿಂದವರಿಗೆ ಗೊತ್ತಾಗುತ್ತೆ, ಬಲ್ಲವನ್ನೇ ಬಲ್ಲ, ಬೆಲ್ಲದ ರುಚಿಯ ಅನ್ನ ನಾಣ್ಣುವಂತೆ ನಡೀತಾ ಇದೆ. ಒಳ್ಳೆಯದು ಕೃಪಾ ಅವರೇ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶೀಯ ಉತ್ಪನ್ನಗಳಾದ ಸಿರಿಧಾನ್ಯಗಳಿಗೆ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಮಹತ್ವವನ್ನು ಪಡೀತಿದೆ. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಈಗಾಗಲೇ ವಿಶ್ವಸಂಸ್ಥೆ ಘೋಷಣೆಯನ್ನು ಕೂಡ ಮಾಡಿದೆ. ಈ ನಿಟ್ಟಿನಲ್ಲಿ ಹಲವಾರು ಸಂಘ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಘಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಬಳಕೆಗೆ ಸಾಕಷ್ಟು ಉತ್ತೇಜನಗಳು, ಸಹಾಯಧನಗಳು, ಒಂದು ಯೋಜನೆಗಳು ಲಭ್ಯವಾಗಿದ್ದಾವೆ. ಈ ನಿಟ್ಟಿನಲ್ಲಿ ಒಳ್ಳೆಯ ಆಹಾರಕ್ಕೆ, ಒಳ್ಳೆಯ ಆರೋಗ್ಯಕ್ಕೆ ನಾವು ಸಿರಿಧಾನ್ಯಗಳ ಕಡೆ ಹೋಗಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ತಮ್ಮ ದಾವಣಗೆರೆ ಹಾಗೂ ಚಿತ್ರದುರ್ಗಗಳ ಈ ಸಾವಯವ ಕೂಟಗಳ ಒಂದು ನಿಯಮಿತ ಏನಿದೆ ಅದು ಸಾಕಷ್ಟು ಪರಿಣಾಮಕಾರಿಯಾಗಿ ಉತ್ಪನ್ನಗಳನ್ನು ರೆಡಿ ಮಾಡಿಕೊಂಡು ನೀವು ರೆಡಿ ಟು ಈಟ್ ಎಂಬಂತ ಒಂದು ರೀತಿಯಲ್ಲಿ ಗ್ರಾಹಕರಿಗೆ ಕೊಡ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ಸಾವಯವ ವಸ್ತುಗಳನ್ನು, ಮುಖ್ಯವಾಗಿ ಸಿರಿಧಾನ್ಯಗಳನ್ನು ಒಂದು ಬಳಸುವಂತಹ ಒಂದು ಪ್ರವೃತ್ತಿ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ನಿಮ್ಮ ಒಂದು ಈ ಒಕ್ಕೂಟ ಮತ್ತಷ್ಟು ಚೆನ್ನಾಗಿ ಬೆಳೀಲಿ, ಜನರಿಗೆ ಒಂದು ಒಳ್ಳೆಯ ಸೇವೆಯನ್ನು ನೀಡಲಿ ಅಂತ ಹೇಳ್ತಾ ನಿಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರಿ ಕೃಪಾ ಅವರೇ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಸಾವಯವ ಉತ್ಪಾದಕರ ಒಕ್ಕೂಟದ ಕಾರ್ಯಚಟುವಟಿಕೆಗಳ ಕುರಿತು ಒಕ್ಕೂಟದ ಅಧ್ಯಕ್ಷರಾದ ಕೃಪಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸುವವರು ಅಮರೇಶ್ ಆಶಿಯಾಳ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ಗೆ ಕಿಸಾನೋ ನೆ करीब 21,000 करोड़ रुपए ही प्रीमियम के तौर पर दिए, लेकिन उन्हें मुआवजे के तौर पर 1,00,000 करोड़ रुपए से ज्यादा मिले। प्रतिकूल हवामान नष्ट समय पीएमएफबीवाई योजना